ಮುಖ್ಯವಾಗಿ ಕಾರಣ. ಎಲ್ಲರೂ ಆಫೀಸಿನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಬೆಳಗಿಂದ ಸಾಯಂಕಾಲವರೆಗೆ ಕೆಲಸ ಮಾಡ್ತಾರೆ, ಸುಸ್ತಾಗ್ತದೆ, ಹೋಗಿ ಊಟ ಮಾಡ್ತಾರೆ, ಮಲಗ್ತಾರೆ, ಯಾವುದೇ ವ್ಯಾಯಾಮ ಯಾವುದೇ ಗಂಟಿಗೆ ಸಿಗುವುದಿಲ್ಲ, ಬೊಜ್ಜು ಬರ್ತದೆ. ಈ ಬೊಜ್ಜಿನಿಂದ ಏನಾಗ್ತದೆ, ಆ ಗಂಟಿನ ಮೇಲೆ ಪ್ರಭಾವ ಜಾಸ್ತಿ ಬೀರ್ತದೆ, ಆ ಗಂಟಿಗೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಮತ್ತೊಂದು ಕಾರಣ ನಮ್ಮ ಅಡ್ವಾನ್ಸಿಂಗ್ ಏಜ್. ನಾವು ಏಜ್ ಜಾಸ್ತಿ ಆದಾಗೆ ಆರ್ಥರೈಟಿಸ್ ಬರುವ ಸಾಧ್ಯತೆ, ಗಂಟು ನೋವು ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದರಲ್ಲೂ ಸ್ತ್ರೀಯರಲ್ಲಿ ಜಾಸ್ತಿ, ಯಾಕೆಂದ್ರೆ ಮೆನೋಪಾಸ್ ಅಂತ ಏನು ಹೇಳ್ತೇವೆ ಆ ಸಮಯದಲ್ಲಿ ಹಾರ್ಮೋನುಗಳ ಕೊರತೆಯಿಂದ ಎಲುಬುಗಳ ಶಕ್ತಿ ಕುಂಠಿತವಾಗ್ತದೆ, ಅವರಿಗೆ ಜಾಸ್ತಿ ಆರ್ಥರೈಟಿಸ್ ಕಂಡು ಬರ್ತದೆ. ಸರಿ ಡಾಕ್ಟರ್, ಈಗ ನೀವು ಹೇಳಿದ್ರೆ ಈಗ ಬೇರೆ ಬೇರೆ ಕಾರಣಗಳಿಂದ ಈ ತರ ಆರ್ಥರೈಟಿಸ್ ಬರ್ತದೆ ಅನ್ನುವಂಥದ್ದು. ಈಗ ಆರ್ಥರೈಟಿಸ್ ಅನ್ನುವಂಥ ಶಬ್ದವನ್ನು ನಾವು ಈಗ ಕೇಳ್ತಾ ಇದ್ದೇವೆ, ಈ ಗಂಟು ನೋವು ಅಂತ ಇಂದ ಹೇಳ್ತಾ ಇದ್ದೀವಿ, ಈ ಗಂಟು ನೋವುಗಳೆಲ್ಲ ಆರ್ಥರೈಟಿಸ್? ಹೇಗೆ ಎಲ್ಲ ಗಂಟು ನೋವು ಆರ್ಥರೈಟಿಸ್ ಅಂತ ಹೇಳೋಕ್ಕೆ ಬರುವುದಿಲ್ಲ, ಯಾಕಂದ್ರೆ ಆರ್ಥರೈಟಿಸ್ ಇಂದ ಗಂಟು ನೋವು ಬರಬಹುದು, ಬೇರೆ ಕಾರಣಗಳಿಂದಲೂ ಗಂಟು ನೋವು ಬರಬಹುದು. ಸೊ ಆದ್ದರಿಂದ ವೈದ್ಯರಲ್ಲಿ ಸಲಹೆ ಪಡೆದು ಅದಕ್ಕೆ ಬೇಕಾದ ಚಿಕಿತ್ಸೆ ಮಾಡೋದು ತುಂಬಾ ಮುಖ್ಯ. ಈಗ ಆರ್ಥರೈಟಿಸ್ ಅಂದ್ರೆ ಅದು ಯಾವ ತರದ ಗಂಟು ನೋವು? ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಇಂದ ಕೂಡಿದ ಗಂಟಿನಲ್ಲಿ ಸಂಧಿಗಳಲ್ಲಿ ಬರುವ ನೋವಿಗೆ ಆರ್ಥರೈಟಿಸ್ ಅಂತ ಹೇಳ್ತಾರೆ ಸಾಧಾರಣವಾಗಿ. ಅದರಲ್ಲಿ ಅಸ್ಥಿ ಸಂಧಿವಾತ ಅಂತ ನಾವು ಏನು ಹೇಳ್ತೇವೆ, ಅದರಲ್ಲಿ ಉರಿಯೂತಕ್ಕಿಂತ ಜಾಸ್ತಿ ಡಿಜೆನರೇಷನ್ ಅಂದ್ರೆ ಸವೆತ ಜಾಸ್ತಿ ಇರುತ್ತೆ. ಈಗ ಬೇರೆ ಬೇರೆ ತರದ ಆರ್ಥರೈಟಿಸ್ ಉಂಟು ಅಂತ ಹೇಳಿದ್ರೆ ಯಾವ್ಯಾವ ತರದ ಆರ್ಥರೈಟಿಸ್ ಎಲ್ಲ ಇರ್ತದೆ? ಸಾಧಾರಣವಾಗಿ ಬರುವ ಆರ್ಥರೈಟಿಸ್ ಒಂದು ಅಸ್ಥಿ ಸಂಧಿವಾತ, ಇನ್ನೊಂದು ಆಮವಾತ, ಮತ್ತೊಂದು ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತಾರೆ. ಅದೇ ರೀತಿ ಮಕ್ಕಳಲ್ಲಿ ಜುವನೈಲ್ ಇಡಿಯೋಪತಿಕ್ ಆರ್ಥರೈಟಿಸ್ ಅಂತ ಬರ್ತದೆ, ಹಾಗೆ ಬೇರೆ ಬೇರೆ ರೀತಿಯ ಆರ್ಥರೈಟಿಸ್ ಸಾಮಾನ್ಯವಾಗಿ ಕಂಡು ಬರ್ತದೆ. ಅದೇ ರೀತಿ ಬೆನ್ನಿನಲ್ಲಿ ಬರುವ ಆರ್ಥರೈಟಿಸ್ ಅಂದ್ರೆ ಬೆನ್ನು ನೋವು, ಕುತ್ತಿಗೆಯಲ್ಲಿ ಬರುವ ಆರ್ಥರೈಟಿಸ್ ಕುತ್ತಿಗೆ ನೋವು, ಅದೇ ರೀತಿ ಆಂಕಲೈಸಿಂಗ್ ಸ್ಪಾಂಡಲೈಟಿಸ್ ಅಂತ ಬೇರೆ ಒಂದು ರೀತಿಯ ಆರ್ಥರೈಟಿಸ್ ಇದೆ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬೆನ್ನು ಎಲುಬಿದ ಸ್ಟ್ರಕ್ಚರ್ ಫ್ಯೂಸ್ ಆಗಿ ಹೋಗಿ ಮನುಷ್ಯ ನೇರವಾಗಿ ಹೋಗ್ತಾನೆ, ಅದರಲ್ಲಿ ಬೆಂಡ್ ಮಾಡಲಿಕ್ಕೆ ಎಲ್ಲ ತುಂಬಾ ಕಷ್ಟವಾಗ್ತದೆ. ಅದೇ ರೀತಿ ಆಟೋ ಇಮ್ಯೂನ್ ಅಂತ ಹೇಳ್ತಾರೆ. ಈಗ ರುಮೆಟೆಡ್ ಆರ್ಥರೈಟಿಸ್ ಮತ್ತೆ ಈ ಆಂಕಲೈಸಿಂಗ್ ಸ್ಪಾಂಡಲೈಟಿಸ್ ಎಲ್ಲ ಆಟೋ ಇಮ್ಯೂನ್ ಅನ್ನುವ ಒಂದು ರೀತಿಯಿಂದ ಬರುವಂತದ್ದು. ಈಗ ಬೇರೆ ಬೇರೆ ಆರ್ಥರೈಟಿಸ್ಗಳ ಬಗ್ಗೆ ಹೇಳಿದ್ರಿ ನೀವು, ಈ ಕಾಯಿಲೆ ಯಾವ ಗಂಟಿಗೆ ಬರ್ತದೆ? ಕೈಯ ಗಂಟಿಗೋ ಕಾಲಿನ ಗಂಟಿಗೋ ಎಲ್ಲೆಲ್ಲಿ ಬರ್ತದೆ ಇದು? ಸಾಧಾರಣವಾಗಿ ಎಲ್ಲ ಗಂಟಿಗೆ ಬರುವ ಸಾಧ್ಯತೆ ಉಂಟು, ಆದರೆ ಎಲ್ಲಿ ಒತ್ತಡ ಜಾಸ್ತಿ ಅಲ್ಲಿ ಬರುವ ಸಾಧ್ಯತೆ ಜಾಸ್ತಿ. ಫಾರ್ ಎಕ್ಸಾಂಪಲ್ ಮೊಣಕಾಲು, ನಾವು ಮೊಣಕಾಲನ್ನು ಜಾಸ್ತಿ ಉಪಯೋಗಿಸ್ತೇವೆ, ನಮ್ಮ ದೇಹಕ್ಕೆ ಭಾರ ಅದೇ ಮೊಣಕಾಲ ಮೇಲೆ ಬೀರುವುದರಿಂದ ಮೊಣಕಾಲು ಗಂಟಿನ ಮೇಲೆ ಬರುವ ಆರ್ಥರೈಟಿಸ್ ಸರ್ವಸಾಮಾನ್ಯ. ಅದೇ ರೀತಿ ಕೈಗಂಟು, ಮಣಿಗಂಟು, ಕೈ ಪಾದ, ಅದೇ ರೀತಿ ಬೆನ್ನು, ಕುತ್ತಿಗೆ, ಅಂಶ ಸಂಧಿ ಅಂತ ಏನು ಹೇಳ್ತೇವೆ, ಅದೇ ರೀತಿ ಈ ಎಲ್ಲ ಗಂಟುಗಳಿಗೆ ನಮಗೆ ಆರ್ಥರೈಟಿಸ್ ಬರುವ ಸಾಧ್ಯತೆ ಉಂಟು. ಈಗ ಕಾಲಿನ ಗಂಟೆಗೆ ಬರುವಂತಹ ಆರ್ಥರೈಟಿಸ್ ಬಗ್ಗೆ ನೀವು ಹೇಳಿದ್ರಿ, ಅದು ನಮ್ಮ ಇಡೀ ದೇಹದ ಭಾರವನ್ನು ತಡ್ಕೊಳ್ತದೆ ಅಂತ, ಬೇರೆ ಗಂಟೆಗಳಿಗೆ ಬರಲಿಕ್ಕೆ ಏನಾದರೂ ಕೂಡ ಅವರ ಕೆಲಸದ ರೀತಿ ಕಾರಣಗಳು? ಹೌದು, ಖಂಡಿತ. ಅವರದು ಆಕ್ಯುಪೇಷನ್ ಅಥವಾ ಅವರ ಕೆಲಸ, ಅವರು ಯಾವ ಗಂಟನ್ನು ತುಂಬ ಸತಿ ಉಪಯೋಗಿಸ್ತಾರೆ ಆ ಗಂಟಿನ ಮೇಲೆ ಒತ್ತಡ ಜಾಸ್ತಿ, ಆ ಗಂಟಿನ ಮೇಲೆ ಪ್ರಭಾವ ಜಾಸ್ತಿ ಇರೋದ್ರಿಂದ ಆರ್ಥರೈಟಿಸ್ ಬರುವ ಸಾಧ್ಯತೆಗಳು ಜಾಸ್ತಿ. ಈಗ ಆರ್ಥರೈಟಿಸ್ ಬರಲಿಕ್ಕೆ ಕಾರಣಗಳು, ಈಗ ನೀವು ಹೇಳಿದ್ರಿ ಈಗಿನ ಜೀವನ ಶೈಲಿ ಒಂದಿರ್ಬೋದು, ವಯಸ್ಸು ಇರ್ಬೋದು, ಈ ಥರ ಅಂತ. ಈಗ ಆರ್ಥರೈಟಿಸ್ ಬಂದಿದೆ ಅಂತ ನಮಗೆ ಗೊತ್ತಾಗುವುದು ಹೇಗೆ? ಮೊಟ್ಟ ಮೊದಲನೆಯದಾಗಿ ನಮಗೆ ಕಾಣಸಿಗುವಂಥದ್ದು ನೋವು. ಎಲ್ಲರಿಗೂ ನೋವು ಬರೋದು ಸರ್ವೇ ಸಾಮಾನ್ಯ. ಅದರ ಜೊತೆಗೆ ಊತ ಇರ್ಬೋದು, ಗಂಟಿನಲ್ಲಿ ಬಿಗಿತ ಇರ್ಬೋದು, ಗಂಟಿನ ಚಲನೆಯ ವ್ಯಾಪ್ತಿ ಕಡಿಮೆಯಾಗೋದಿರ್ಬೋದು, ಮತ್ತೆ ಅದು ಆರ್ಥರೈಟಿಸ್ ಮುಂದುವರಿದ ಹಾಗೆ ಅಂದರೆ ಕ್ರಾನಿಕ್ ಆದ ಹಾಗೆ ಅದರಲ್ಲಿ ವೈಕಲ್ಯ ಬರ್ಬೋದು, ಅಥವಾ ಗಂಟಿನಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಇದ್ದರೆ ಅದರಲ್ಲಿ ಬಿಸಿಯಾಗುವುದು ಗಂಟು, ಅಥವಾ ಅದರಲ್ಲಿ ಕೆಂಪು ಬಣ್ಣ ಬರುವುದು, ಇವೆಲ್ಲ ಸರ್ವಸಾಮಾನ್ಯ ಬರುವ ಲಕ್ಷಣಗಳು. ಈಗ ಇದು ಹೊರಗಿಂದ ನೋಡಿದರೆ ಕಾಣ್ತದೆ ಸಾಮಾನ್ಯವಾಗಿ? ಎಲ್ಲರಲ್ಲೂ ಕಾಣಬೇಕಂತಿಲ್ಲ, ನೋವು ಮಾತ್ರ ಇದ್ದಲ್ಲಿ ಏನೂ ಕಾಣುವುದಿಲ್ಲ, ವೈಕಲ್ಯ ಇದ್ದಲ್ಲಿ ನಮಗೆ ನಡೆಯುವ ರೀತಿಯಲ್ಲಿ ಗೊತ್ತಾಗ್ತದೆ, ಅದಕ್ಕೆ ಆಂಟಾಲ್ಜಿಕ್ ಗೇಟ್ ಅಂತ ಹೇಳ್ತಾರೆ. ನೀವು ನೋಡ್ಬೋದು, ಸಾಧಾರಣ ನೀವು ಒಂದು ಗುಂಪಿನಲ್ಲಿ ನೋಡುವಾಗ ಕೆಲವರು ಈ ರೀತಿಯಲ್ಲಿ ನಡೆಯುವವರು ಇರ್ತಾರೆ, ಅವರಿಗೆ ಆರ್ಥರೈಟಿಸ್ ಇದ್ದಿರಬಹುದು, ಅದರಿಂದ ಅವರದು ಚಲನೆಯ ಆ ನೋವಿನ ಕಾರಣ ನಮ್ಮ ದೇಹ ಆ ಚಲನೆಯನ್ನು ವ್ಯತ್ಯಾಸ ಮಾಡಿ ಆ ನೋವು ಕಡಿಮೆ ಮಾಡುವ ಹಾಗೆ ಆ ಒಂದು ಗತಿಯನ್ನು ನಾವು ಅಳವಡಿಸಿಕೊಳ್ತೇವೆ, ಆ ಅಳವಡಿಕೆ ಈ ಆಂಟಾಲ್ಜಿಕ್ ಗೇಟ್ ಅಂತ ಹೇಳ್ತೇವೆ. ಸರಿ, ಈಗ ಇದಕ್ಕೆ ಬೇರೆ ಕಾಯಿಲೆಗಳಿಂದಾಗಿ ಬರುವಂತದ್ದು ಉಂಟಾ? ಅದಕ್ಕೆ ಪ್ರೈಮರಿ ಆರ್ಥರೈಟಿಸ್ ಮತ್ತೆ ಸೆಕೆಂಡರಿ ಅಂತ ಹೇಳ್ತೇವೆ, ಅದಕ್ಕೆ ಬೇರೆ ಕಾರಣಗಳಿಂದ ಕೂಡ ಬರ್ಬೋದು, ಸಿಸ್ಟಮಿಕ್ ಡಿಸಾರ್ಡರ್ಸ್ ಇಂದ ಕೂಡ ಬರ್ಬೋದು. ಫಾರ್ ಎಕ್ಸಾಂಪಲ್ ಇನ್ಫ್ಲಮೇಟರಿ ಬವೆಲ್ ಡಿಸೀಸ್ ಅನ್ನುವ ಕರುಳಿನ ರೋಗದಿಂದ ಕೂಡ ಆರ್ಥರೈಟಿಸ್ ಬರ್ಬೋದು. ಸೋರಿಯಾಸಿಸ್ ನ ಇರುವವರಿಗೆ ಸೋರಿಯಾಟಿಕ್ ಆರ್ಥರೈಟಿಸ್ ಬರ್ಬೋದು. ಹೀಗೆ ಬೇರೆ ಬೇರೆ ಕಾರಣಗಳಿಂದ ಕೂಡ ಆರ್ಥರೈಟಿಸ್ ಬರ್ಬೋದು. ನೀವು ಪ್ರೈಮರಿ ಮತ್ತು ಸೆಕೆಂಡರಿ ಅಂತ ಹೇಳಿ, ಇದು ಪ್ರೈಮರಿ ಅಂದ್ರೆ ಏನು, ಸೆಕೆಂಡರಿ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಈಗ ಅಸ್ಥಿ ಸಂಧಿವಾತ ನಮ್ಮ ವೃದ್ಧಾಪ್ಯ ಕಾರಣದಿಂದ ಅಥವಾ ಸ್ತ್ರೀಯರಲ್ಲಿ ಜಾಸ್ತಿ, ಅವರಿಗೆ ಮೊದಲಿಗೆ ಈ ಕಾರಣಗಳಿಂದ, ಒತ್ತಡದಿಂದ, ಗಂಟಿನ ಮೇಲೆ ಮುಂಚಿನ ಗಾಯದಿಂದ, ಇದರಿಂದ ಬರುವ ಅಸ್ಥಿ ಸಂಧಿವಾತ ಇರ್ತದೆ. ಅದೇ ರೀತಿ ರುಮಟೆಡ್ ಆರ್ಥರೈಟಿಸ್, ಈ ರೋಗ ಇರುವವರಿಗೆ ಸಹ ಗಂಟು ನೋವು ಇರ್ತದೆ. ಆದರೆ ಅದರಿಂದ ಮುಂದೆ ಅವರಿಗೆ ಅಸ್ಥಿ ಸಂಧಿವಾತ ಬರುವ ಸಾಧ್ಯತೆ ಉಂಟು. ಯಾಕಂದರೆ ಆ ಕಾರ್ಟಿಲೇಜಲ್ಲಿ ಡ್ಯಾಮೇಜ್ ಮುಂದುವರಿತ ಅದು ಅಸ್ಥಿ ಸಂಧಿವಾತವಾಗಿ ಪರಿಣಮಿಸ್ತದೆ. ಇವರಿಗೆ ಸೆಕೆಂಡರಿಯಾಗಿ ಅಸ್ಥಿ ಸಂಧಿವಾತ ಬರ್ತದೆ. ಸರಿ, ಈಗ ಈ ಆರ್ಥರೈಟಿಸ್ ಅನ್ನುವ ಕಾಯಿಲೆ ಇದ್ದವರಿಗೆ ಮೂಳೆಗಳಲ್ಲಿ ಏನು ತೊಂದರೆ ಕಾಣ್ತದೆ ಅಂತ ಹೇಳಿದರೆ, ನೀವು ಅದರ ಲಕ್ಷಣಗಳನ್ನು ಹೇಳಿದ್ರಿ. ಈಗ ಅದು ಬರುವಂಥದ್ದು ಈಗ ಮೂಳೆಯಲ್ಲಿ ಅಂಥೇಳಿ ನಮಗೆ ಈಗ ತೋರುವಂಥದ್ದು ಎಲುಬಿನಲ್ಲಿ ಬರ್ತದೆ. ಎಲುಬಿನಲ್ಲಿ ಏನಾಗ್ತದೆ ಈ ಆರ್ಥರೈಟಿಸ್ ಅಂದ್ರೆ ಅಂತ? ಎಲುಬಿನಲ್ಲಿ ಉರಿಯೂತ ಬರ್ತದೆ ಮುಖ್ಯವಾಗಿ ಆರ್ಥರೈಟಿಸ್ ಅಲ್ಲಿ. ಅದೇ ಅಸ್ಥಿ ಸಂಧಿವಾತದಲ್ಲಿ ಹೇಳುತ್ತಾದರೆ ಸೆವೆತ ಬರ್ತದೆ. ಸೊ ಉರಿಯೂತದಿಂದ ನಮಗೆ ಅದರಲ್ಲಿ ನೋವು, ಬಾವು, ಈ ರೀತಿಯ ಲಕ್ಷಣಗಳು ಬರ್ತದೆ. ಈ ಸೆವೆತ ಜಾಸ್ತಿ ಇರೋದ್ರಿಂದ ನಮಗೆ ನಮ್ಮ ದೈನಂದಿನ ಕೆಲಸಗಳನ್ನು ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಮೆಟ್ಟಲು ಹತ್ತಲಿಕ್ಕೆ, ಇಳಿಲಿಕ್ಕೆ, ತುಂಬಾ ದೂರ ನಡೀಲಿಕ್ಕೆ, ಕೂತ್ಕೊಂಡಿಂದ ಏಳ್ಲಿಕ್ಕೆ, ಇದೆಲ್ಲ ನಮಗೆ ಕಷ್ಟಗಳು ಅನುಭವವಾಗ್ತದೆ. ಈಗ ಈ ಲಕ್ಷಣಗಳ ಬಗ್ಗೆ ನಾವೀಗ ಮಾತಾಡಿದ್ದೀವಿ. ಹೆಚ್ಚು ಕಂಡು ಬರುವಂಥದ್ದು ನಮ್ಮ ಕಾಲಿನ ಒಂದು ಸವೆತದು, ಕಾಲಿನಲ್ಲಿ ಬರುವಂತಹ ನೋವನ್ನು ನಾವು ಹೆಚ್ಚು ಕಾಣ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ಕಾರಣ ನೀವು ಹೇಳಿದ್ರಿ, ಅದು ವರ್ಷ ಏಜ್ ಆಗಿರ್ಬೋದು ಅಥವಾ ಅಲ್ಲಿಯ ಸವೆತ ಆಗಿರ್ಬೋದು. ಈ ಕಾಲಿನಲ್ಲಿ ಬರುವಂಥ ಸಂಧಿವಾತ ಅಥವಾ ಕಾಲಿನ ನೋವು ಅಥವಾ ಮೂಳೆಯ ಕೀಲಿನ ನೋವಿಗೆ ಏನೆಲ್ಲ ಕಾರಣಗಳಿರ್ತವೆ? ಅದರಲ್ಲಿ ಮುಖ್ಯವಾಗಿ ನಮ್ಮ ಗಂಟಿನಲ್ಲಿ ಒಂದು ಕಾರ್ಟಿಲೇಜ್ ಅಂತ ಇರುತ್ತೆ. ಈ ಕಾರ್ಟಿಲೇಜಲ್ಲಿ ಸವೆತ ಪ್ರಾರಂಭವಾಗಿ ಅದರದ್ದು ಸವೆತದಿಂದ ನಮ್ಮ ಗಂಟಿನ ಮೇಲೆ ಪ್ರಭಾವ ಬೀರುದು, ಅದು ಡಿಜೆನರೇಷನ್ ಆಗ ಈಗ ಇದಕ್ಕೆ ಆಸ್ಟಿಯೋಆರ್ಥರೈಟಿಸ್ ಅಂತ ಕರಿತೇವೆ ನಾವು. ಇದನ್ನು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಬರ್ಬೋದಾ ಅಥವಾ ಇಂಥ ಏಜ್ ಗ್ರೂಪಲ್ಲೇ ಬರುವುದು ಅಂತ ಉಂಟ? ಆರ್ಥರೈಟಿಸ್ ಅನ್ನೋದು ನಾನು ಮೊದಲೇ ಹೇಳಿದಕ್ಕೆ 100 ಹೆಚ್ಚು ವಿಧ ಇದೆ. ಅದರಿಂದ ಅದು ಮಕ್ಕಳಲ್ಲಿ ಸಹ ಬರ್ಬೋದು, ವೃದ್ಧಾಪ್ಯದಲ್ಲಿ ಸಹ ಬರ್ಬೋದು, ಮಿಡ್ಲ್ ಏಜಲ್ಲಿ ಸಹ ಬರ್ಬೋದು. ಒಂದೇ ರೀತಿಯ ಆರ್ಥರೈಟಿಸ್ ಎಲ್ಲಾ ವಯಸ್ಸಲ್ಲಿ ಬರುವುದು ಕಾಣಸಿಗುವುದಿಲ್ಲ. ಬೇರೆ ಬೇರೆ ರೀತಿಯ ಆರ್ಥರೈಟಿಸ್ ಬೇರೆ ಬೇರೆ ಸಮಯದಲ್ಲಿ ನಮಗೆ ಕಾಣಿಸುತ್ತದೆ. ಫಾರ್ ಎಕ್ಸಾಂಪಲ್ ಅಸ್ಥಿ ಸಂಧಿವಾತ ಆಸ್ಟಿಯೋಆರ್ಥರೈಟಿಸ್ ಅನ್ನೋದು ವೃದ್ಧಾಪ್ಯದಲ್ಲಿ, ರುಮಟೈಡ್ ಆರ್ಥರೈಟಿಸ್ ಅನ್ನೋದು ಯಂಗ್ ಅಡಲ್ಟ್ ಫೀಮೇಲ್ಸ್ ಅಲ್ಲಿ, ಗೌಟಿ ಆರ್ಥರೈಟಿಸ್ ಅನ್ನೋದು ಮೇಲ್ಸ್ ಅಲ್ಲಿ ಜಾಸ್ತಿ, ಜುವೆನೈಲ್ ಇಡಿಯೋಪಥಿಕ್ ಆರ್ಥರೈಟಿಸ್ ಅನ್ನೋದು ಮಕ್ಕಳಲ್ಲಿ, ಹೀಗೆ ಎಲ್ಲಾ ವಯಸ್ಸಿಗೆ ಆರ್ಥರೈಟಿಸ್ ಬಾಧಿಸಬಹುದು. ಡಾಕ್ಟರ್, ಈಗ ನಾವು ಹೆಚ್ಚು ಕೇಳಿ ಬರುವಂತಹ ಆರ್ಥರೈಟಿಸ್ ಅಂತ ಹೇಳಿದ್ರೆ ಕಾಲಿನ ಆರ್ಥರೈಟಿಸ್ ಅನ್ನುವಂಥದ್ದು, ಈ ಇದಕ್ಕೆ ನೀವು ಕಾರಣವನ್ನು ಹೇಳಿದ್ರಿ, ಅದು ಮೊದಲಿಗೆ ಬಂದರೆ ನಾವು ಏನು ಮಾಡಬಹುದು, ಆಯುರ್ವೇದದಲ್ಲಿ ಯಾವ ರೀತಿಯ ಪರಿಹಾರಗಳಿದ್ದಾವೆ ಅನ್ನು? ಮೊದಲನೇದಾಗಿ ಈ ಆರ್ಥರೈಟಿಸ್ ಅನ್ನೋದು ನಾವು ಆಯುರ್ವೇದ ರೀತಿಯಲ್ಲಿ ಪರೀಕ್ಷೆ ಮಾಡ್ತೇವೆ. ಅಂದರೆ ಆಯುರ್ವೇದದಲ್ಲಿ ಹೇಳಿದಾಗೆ ನಮಗೆ ತ್ರಿದೋಷಗಳು ಮುಖ್ಯ. ಈ ತ್ರಿದೋಷಗಳ ಅಸಮತೋಲನವೇ ಸಾಧಾರಣ ಎಲ್ಲ ರೋಗಗಳಿಗೂ ಕಾರಣಕರ್ತರ. ಅದೇ ರೀತಿ ಆರ್ಥರೈಟಿಸಲ್ಲೂ ಈ ತ್ರಿದೋಷಗಳ ಅಸಮತೋಲನವೇ ನಮಗೆ ಕಾರಣ. ಈ ತ್ರಿದೋಷಗಳು ಯಾವ ಅವಯವದಲ್ಲಿ ಪರಿಣಾಮ ಬೀರ್ತದೆ, ಆ ಸಂಧಿಯಲ್ಲಿ ಅಥವಾ ಅವಯವದಲ್ಲಿ ನಮಗೆ ರೋಗಗಳ ಲಕ್ಷಣಗಳು ಕಾಣಿಸಿಕೊಳ್ತವೆ. ಸೊ ಆದ್ದರಿಂದ ಈ ರೋಗವ ಲಕ್ಷಣ, ರೋಗಿಯ ಬಲ, ಇದನ್ನೆಲ್ಲ ಪರೀಕ್ಷಿಸಿ ನಾವು ಯಾವ ರೀತಿಯಲ್ಲಿ ಆರ್ಥರೈಟಿಸ್ ಆಯುರ್ವೇದ ರೀತಿಯಲ್ಲಿ ಅದನ್ನು ನಾವು ಅರ್ಥ ಮಾಡಿಕೊಳ್ತೇವೆ, ಅದೇ ರೀತಿ ಅದಕ್ಕೆ ಪರಿಹಾರವನ್ನು ಹೇಳ್ತೇವೆ. ಈಗ ಅದಕ್ಕೆ ಯಾವುದಾದ್ರೂ ವಿಧಾನದಲ್ಲಿ ಅದನ್ನು ಟೆಸ್ಟ್ ಮಾಡುವಂತಹ ಟೆಸ್ಟ್ಗಳು ಅಂತ ಏನಾದರೂ ಇದ್ದವ? ಹೌದು, ನಾವು ಪ್ರಥಮವಾಗಿ ರೋಗಿಯ ಪರೀಕ್ಷೆಯನ್ನು ನಾವು ಪ್ರಶ್ನೆಗಳ ಮೂಲಕ ಮತ್ತೆ ಅವರ ದೇಹದ ಪರೀಕ್ಷೆಯ ಮೂಲಕ ಅರ್ಥ ಮಾಡಿಕೊಳ್ತೇವೆ. ಅದರ ನಂತರ ಅದಕ್ಕೆ ಬೇಕಾದ ಲೆಬೊರೇಟರಿ ಟೆಸ್ಟ್ ನಾವು ಮಾಡಿಸ್ತೇವೆ. ರಕ್ತ ಇರ್ಬೋದು, ಮೂತ್ರ ಇರ್ಬೋದು, ಅದೇ ರೀತಿ ಎಕ್ಸ್ರೇ ಇರ್ಬೋದು, MRI ಇರ್ಬೋದು, CT ಸ್ಕ್ಯಾನ್, ಇಂಥ ಪರೀಕ್ಷೆಗಳ ಮೂಲಕ ನಾವು ದೃಢೀಕರಿಸಿಕೊಳ್ತೇವೆ. ಅದರ ನಂತರ ಅದಕ್ಕೆ ಬೇಕಾದ ಪರಿಹಾರವನ್ನು ನಾವು ಸೂಚಿಸ್ತೇವೆ. ಸಾಮಾನ್ಯವಾಗಿ ಈ ಆರ್ಥರೈಟಿಸ್ ಅಥವಾ ಈ ಕಾಲಿನ ಗಂಟಿನ ನೋವು ಅನ್ನುವಂಥದ್ದು, ನೀವು ಇದು ಒಂದು ಮೂಳೆಯ ಒಂದು ಅದರ ಸವೆತದ ಕಾರ್ಟಿಲೇಜ್ನ ಸವೆತದಿಂದ ಉಂಟಾಗುವಂಥದ್ದು ಅಂತ ಹೇಳಿದರೆ, ಅಥವಾ ಏಜ್ ಆದ ನಂತರ ಈ ಥರದ ಫ್ಯಾಕ್ಟರ್ಗಳು ಬರ್ತವೆ ಅಂತ, ಅದಕ್ಕೆ ಒಂದು ದೀರ್ಘಕಾಲೀನ ಪರಿಹಾರ ಅಂತ ಉಂಟ ಡಾಕ್ಟ್ರೆ? ಹೌದು, ಅದರಲ್ಲಿ ವೈದ್ಯರ ಒಂದು ಸಲಹೆ ಮೇರೆಗೆ ಬೇಕಾದ ಚಿಕಿತ್ಸೆಯು, ಅದೇ ರೀತಿ ಜೀವನ ಶೈಲಿಯ ಬದಲಾವಣೆ ರೋಗಿಯು ಮಾಡಿದ್ದಲ್ಲಿ ಖಂಡಿತವಾಗಿ ನಾವು ರೋಗವನ್ನು ತುಂಬ ಹಂತದವರೆಗೆ ನಾವು ಅದನ್ನು ಶಮನ ಮಾಡಬಹುದು. ಅದೇ ರೀತಿ ಅವರ ಜೀವನ ಶೈಲಿಯನ್ನು ಚೆನ್ನಾಗಿ ಬದಲಾವಣೆ ಮಾಡಿದರೆ ಆರ್ಥರೈಟಿಸಿಂದ ಮುಕ್ತರಾಗಿ ಸಹ ಅವರು ಬದುಕಬಹುದು. ಇಂತಹ ಆರ್ಥರೈಟಿಸ್ ಈಗ ಬೇರೆ ಏಜ್ನಲ್ಲೂ ಕೂಡ ಬರ್ತದೆ ಹೇಳಿದರೆ, ಏಜ್ ಆದ ಮೇಲೂ ಬರ್ತದೆ ಹೇಳಿದರೆ, ಈಗ ಯಂಗ್ ಅಥವಾ ಒಂದು 40 ವರ್ಷದ ಈ ಸಮಯದಲ್ಲಿ ಬರುವ ಆರ್ಥರೈಟಿಸು ಮತ್ತು ವೃದ್ಧರಲ್ಲಿ ಬರುವ ಆರ್ಥರೈಟಿಸ್, ಎರಡಕ್ಕೂ ಕೂಡ ಒಂದೇ ಥರದ ಚಿಕಿತ್ಸೆ ಮತ್ತು ಪರಿಹಾರವು ಹೇಗೆ? ಅದರಲ್ಲಿ ಆರ್ಥರೈಟಿಸನ್ನು ಎಕ್ಯೂಟ್ ಅಥವಾ ಕ್ರಾನಿಕ್ ಅಂತ ನಾವು ಹೇಳ್ತೇವೆ. ಎಕ್ಯೂಟ್ ಅಂತ ಹೇಳಿದರೆ ಶುರುವಾದದಷ್ಟೇ, ಅಂದರೆ ಆ ಸಮಯದಲ್ಲಿ ಚಿಕಿತ್ಸೆಗೂ, ಕ್ರಾನಿಕ್ ಅನ್ನುವ ಆರ್ಥರೈಟಿಸ್ ಚಿಕಿತ್ಸೆಗೂ ವ್ಯತ್ಯಾಸ ಇದೆ. ಶುರುವಿನಲ್ಲಿ ಒಬ್ಬರು ವೈದ್ಯರ ಸಲಹೆ ತಗೊಂಡು ಚಿಕಿತ್ಸೆ ಮಾಡಿದರೆ ಅದರಲ್ಲಿ ಪರಿಣಾಮ ಜಾಸ್ತಿ ಬೇಗ. ಅದೇ ರೀತಿ ಕ್ರಾನಿಕ್ ಆಗುವಾಗ ಸವೆತ ಜಾಸ್ತಿ ಇರೋದ್ರಿಂದ ಸವೆದ ಭಾಗವನ್ನು ನಮಗೆ ಅದನ್ನು ಸರಿಪಡಿಸಲಿಕ್ಕೆ ಆಗೋದಿಲ್ಲ. ಆದರೆ ಇನ್ನೂ ಸವೆದ ಹಾಗೆ ಅದನ್ನು ಜೀವನ ಶೈಲಿ ಮಾರ್ಪಾಡು ಆಯುರ್ವೇದ ಚಿಕಿತ್ಸೆಯಿಂದ ಒಂದು ಹಂತದವರೆಗೆ ನಾವು ಅದನ್ನು ಅವರ ಜೀವನದ ಗುಣಮಟ್ಟವನ್ನು ತುಂಬ ಒಳ್ಳೆಯದಾಗಿ ನಾವು ಮಾಡಬಹುದು. ಸಾಮಾನ್ಯ ಜನರಲ್ಲಿ ಒಂದು ನಂಬಿಕೆ ಇದೆ ಏನಂತ ಹೇಳಿದ್ರೆ, ಯಾವುದೋ ಆಯುರ್ವೇದದ ಕೆಲವು ಔಷಧಿಗಳು ಅಥವಾ ಲೇಹಗಳಾಗಲಿ ಕಷಾಯಗಳಾಗಲಿ ಇವುಗಳನ್ನು ನಾವು ತಗೊಂಡ್ರೆ, ಮೊದಲೇ ತಗೊಂಡ್ರೆ ಈ ಆರ್ಥರೈಟಿಸನ್ನು ಸ್ವಲ್ಪ ಮಟ್ಟಿಗೆ ಇನಿಷಿಯಲ್ ಸ್ಟೇಜ್ಗಳಲ್ಲೇ ಬಾರದ ಹಾಗೆ ತಡಿಬೋದು, ಇದಕ್ಕೆ ತಾವೇನು ಹೇಳ್ತೀರಿ ಡಾಕ್ಟರ್? ಹೌದು, ಅದು ಖಂಡಿತ. ಆದರೆ ಸ್ವಯಂ ಚಿಕಿತ್ಸೆ ಅಪಘಾತ, ಹೆಚ್ಚಿನ ಜನರು ಸ್ವಯಂ ಚಿಕಿತ್ಸೆಗೆ ಹೋಗ್ತಾರೆ. ನೋವು ಬಂದ ಕೂಡಲೇ ನೋವಿನದು ಬೇಕಬೇಕೆಯ ಔಷಧಿಯನ್ನಾಗಲಿ ತೈಲವನ್ನಾಗಲಿ ಉಪಯೋಗಿಸಿ ಯಾವ ರೀತಿಯ ಆರ್ಥರೈಟಿಸ್ ಎಂದು ಕಂಡು ಹುಡುಕದೆ ಚಿಕಿತ್ಸೆ ಮಾಡಿದಲ್ಲಿ ಅದು ಗುಣ ಆಗಲಿಕ್ಕೆ ಸಾಧ್ಯವಿಲ್ಲ. ನೋವು ಸ್ವಲ್ಪ ಶಮನ ಆದರೂ ರೋಗ ಶಮನವಾಗುವ ಸಾಧ್ಯತೆ ಬಹಳ ಕಡಿಮೆ. ಅದು ಸರಿ. ತುಂಬ ಜನ ಏನಾಗ್ತದೆ ಅಂತ ಹೇಳಿದ್ರೆ, ಈ ನೋವು ಅಂತ ಹೇಳುವ ಕಾರಣಕ್ಕಾಗಿ ಬೇರೆ ಬೇರೆ ರೀತಿಯ ನೋವಿನ ಔಷಧಿಗಳನ್ನೆಲ್ಲ ತಗೊಂಡು ಬರ್ತಾರೆ. ಇಂಥ ಸಂದರ್ಭದಲ್ಲಿ ಆಯುರ್ವೇದ ಚಿಕಿತ್ಸೆ ಅದು ಫಲಕಾರಿ ಆಗ್ತದ ಹೇಗೆ? ಹೌದು, ನಮ್ಮಲ್ಲಿ ಸಹ ನೋವಿಗೆ ಪ್ರಾಧಾನ್ಯ ಕೊಟ್ಟು ಚಿಕಿತ್ಸೆ ಮಾಡ್ತಾರೆ. ಯಾಕಂದರೆ ಒಂದು ರೋಗಿಗೆ ನೋವನ್ನು ಸಹಿಸುವುದು ಸುಲಭ ಸಾಧ್ಯವಲ್ಲ. ಆ ನೋವಿಗೆ ಶಮನ ಆದ ಮೇಲೆ ಅದು ಅಲ್ಲಿಗೆ ನಿಲ್ಲಿಸಬಾರ್ದು. ರೋಗಿಗಳು ಏನು ಮಾಡ್ತಾರೆ, ಅಲ್ಲಿಗೆ ನಿಲ್ಲಿಸಿಬಿಡ್ತಾರೆ. ನೋವು ಶಮನ ಆಯಿತು, ರೋಗ ಶಮನ ಆಯಿತು ಅಂತ ತಿಳ್ಕೊಳ್ತಾರೆ. ನೋವು ಶಮನ ಆದರೂ ಒಳಗಿರುವ ಉರಿಯೂತ ಆಗಲಿ ಡಿಜನರೇಷನ್ ಆಗಲಿ ನಿಲ್ಲುವುದಿಲ್ಲ. ಅದಕ್ಕೆ ಬೇಕಾದ ಪರಿಹಾರ, ಅದಕ್ಕೆ ಬೇಕಾದ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿದಲ್ಲಿ ಮಾತ್ರ ಅವರಿಗೆ ರೋಗ ಶಮನ ಆಗುವ ಸಾಧ್ಯತೆ ಇರುತ್ತದೆ. ಕೆಲವರು ಏನು ಮಾಡ್ತಾರೆ, ಆರ್ಥರೈಟಿಸ್ ಅಂತ ಹೇಳಿದ ಕೂಡಲೇ ತೈಲವನ್ನು ಉಪಯೋಗಿಸ್ತಾರೆ. ನಮ್ಮಲ್ಲಿ ಆಯುರ್ವೇದದಲ್ಲಿ ಶಾಸ್ತ್ರದಲ್ಲಿ ಎಲ್ಲ ಆರ್ಥರೈಟಿಸಿಗೆ ತೈಲವನ್ನು ಉಪಯೋಗಿಸಲು ಹೇಳಲಿಲ್ಲ. ಕೆಲವು ಕಂಡೀಷನಲ್ಲಿ ಮಾತ್ರ ತೈಲವನ್ನು ಉಪಯೋಗಿಸಬೇಕು, ಕೆಲವು ಕಂಡೀಷನಲ್ಲಿ ತೈಲವನ್ನು ನಿಷಿದ್ಧ ಮಾಡಿದ್ದಾರೆ. ಆದ್ದರಿಂದ ಜನರು ಇದನ್ನು ತಿಳ್ಕೊಳ್ಬೇಕಾದದ್ದು ಬಹುಮುಖ್ಯ. ಯಾಕಂದರೆ ನಮ್ಮಲ್ಲಿ ತುಂಬ ಜನ ಬರ್ತಾರೆ, ಫಾರ್ ಎಕ್ಸಾಂಪಲ್ ಆಮವಾತ, ಈ ರುಮೆಟೆಡ್ ಆರ್ಥರೈಟಿಸ್ ಸಾಧಾರಣವಾಗಿ ನಾವು ಆಮವಾತ ಅಂತ ಹೇಳ್ತೇವೆ. ಈ ಕಂಡೀಷನಲ್ಲಿ ತೈಲವನ್ನು ಹಚ್ಚಿ ಹಚ್ಚಿ ರೋಗವನ್ನು ಉಲ್ಬಣಾವಸ್ಥೆಗೆ ತಗೊಂಡು ಹೋಗಿ ಮತ್ತೆ ನಮ್ಮಲ್ಲಿ ಬರ್ತಾರೆ. ಯಾಕೆ ಹಚ್ಚಿದ್ರಿ ಅಂತ ಕೇಳಿದರೆ, ಆಯುರ್ವೇದದಲ್ಲಿ ತೈಲ ಹೇಳಿದ್ದಾರೆ ಆರ್ಥರೈಟಿಸ್, ಅದಕ್ಕೆ ಹಚ್ಚಿದ್ವಿ ಅಂತ ಹೇಳ್ತಾರೆ. ಇದೊಂದು ಜನರಲ್ಲಿ ಇರುವ ತಪ್ಪು ಕಲ್ಪನೆ. ಅದನ್ನು ಈ ಮೂಲಕ ನಾನು ಎಲ್ಲ ಜನರಲ್ಲಿ ವಿನಂತಿ ಮಾಡುವುದು, ತೈಲವನ್ನು ಡಾಕ್ಟರ್ ಸಲಹೆಗೆ ಮೇರೆಗೆ ಮಾತ್ರವನ್ನು ಉಪಯೋಗಿಸಬೇಕು. ರೋಗದ ನಿರ್ಣಯವನ್ನು ಮಾಡಿ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಮಾಡಬೇಕು ಅಂತ ಹೇಳಿ. ರೂಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳಿ ನೀವು ಹೇಳಿದ್ರಲ್ಲ, ಇದು ಯಾವುದರಿಂದಾಗಿ ಬರುವಂಥದ್ದು? ಇದು ಸವೆತದಿಂದಲಾಗಿ ಬರುವಂಥದ್ದು ಅಥವಾ ಬೇರೆ ಇದರಿಂದಾಗಿ ಬರುವಂಥದ್ದು? ಇದು ಸವೆತದಿಂದ ಬರುವಂಥ ಒಂದು ಕಾಯಿಲೆ ಅಲ್ಲ. ಇದಕ್ಕೆ ಸಾಧಾರಣವಾಗಿ ಸರಿಯಾಗಿ ಕಾಯಿಲೆಗೆ ಏನು ಕಾರಣ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಆದರೆ ಅದರಲ್ಲಿ ಏನು ಪ್ರಾಸೆಸ್ ಅಂದರೆ, ಅದರಲ್ಲಿ ಒಂದು ಆಟೋ ಇಮ್ಯೂನ್ ಫ್ಯಾಕ್ಟರ್ ಇದೆ, ಜೆನೆಟಿಕ್ ಫ್ಯಾಕ್ಟರಿಂದ ಪ್ಲಸ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರಿಂದ ಅದು ಒಂದು ಇಂಟರ್ಪ್ಲೇ ಆಗಿ ಜನರಲ್ಲಿ ಅದು ಕಾಣಿಸ್ಕೊಳ್ತದೆ. ಹೆಚ್ಚಾಗಿ ಫೀಮೇಲ್ಸಲ್ಲಿ ಇದು ನಾವು ಕಂಡುಬರುವ ಒಂದು ಆರ್ಥರೈಟಿಸ್. ಅದರಲ್ಲಿ ನಮ್ಮದೇ ದೇಹದ ಟಿಶ್ಯೂ ಮೇಲೆ ನಮ್ಮದೇ ಇಮ್ಯೂನ್ ಸಿಸ್ಟಮ್ ಅಟ್ಯಾಕ್ ಮಾಡ್ತದೆ. ಏನಂತ ಹೇಳ್ಕೊಂಡು ಹೊರಗಿದು ಅಂತ ಹೇಳಿಕೊಂಡು ಮಿಸ್ಟೇಕ್ ಮಾಡಿ ನಮ್ಮದೇ ಟಿಶ್ಯೂಸ್ ಮೇಲೆ ಅಟ್ಯಾಕ್ ಮಾಡ್ತದೆ. ಪ್ರತ್ಯೇಕವಾಗಿ ಗಂಟಿನಲ್ಲಿ ಅದು ಕಾಣಿಸ್ತದೆ, ಗಂಟಿನಲ್ಲಿ ಸೈನೋವಿಯಲ್ ಮೆಂಬರೇನ್ ಅಂತ ಇದೆ, ಅದರ ಮೇಲೆ ಅದು ಅಟ್ಯಾಕ್ ಮಾಡಿದಾಗ ಅಲ್ಲಿ ಇನ್ಫ್ಲಮೇಷನ್ ಅಥವಾ ಉರಿಯೂತ ಬಂದು ಒಬ್ಬರಲ್ಲಿ ಲಕ್ಷಣಗಳು ಕಾಣಿಸ್ಕೊಳ್ತದೆ. ಅದರಲ್ಲಿ ಜ್ವರ ಇರಬಹುದು, ಅಂಗಮರ್ದ ಇರಬಹುದು, ಅಥವಾ ಅವರಿಗೆ ಆ ಗಂಟಿನಲ್ಲಿ ನಾನು ಹೇಳಿದಾಗೆ ಬೇರೆ ಬೇರೆ ಆವಾಗ ಹೇಳಿದಾಗೆ ಬೇರೆ ಬೇರೆ ಲಕ್ಷಣಗಳು, ನೋವು, ಉರಿಯೂತ, ಕೆಂಪಾಗುವುದು, ಬಾವು ಬರುವುದು, ಇದೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತದೆ. ಇದು ಸಾಮಾನ್ಯವಾಗಿ ಮಹಿಳೆಯರಲ್ಲೇ ಬರಲಿಕ್ಕೆ ಏನು ಕಾರಣ? ಕಾರಣ ಏನು ಅಂತ ಹೇಳಿ ಗೊತ್ತಿಲ್ಲ, ಆದರೆ ಮಹಿಳೆಯರಲ್ಲಿ ಇದು ಜಾಸ್ತಿಯಾಗಿ ಕಂಡು ಬರ್ತದೆ. ಇದಕ್ಕೆ ಚಿಕಿತ್ಸೆ ಅಂದರೆ ಎಷ್ಟು ಸಮಯ ಬೇಕಾಗ್ತದೆ? ಅದು ಒಂದು ರೋಗಿಯ ಯಾವ ಅವಸ್ಥೆಯಲ್ಲಿ ಬಂದಿರ್ತಾರೆ, ಯಾವ ಉಲ್ಬಣಾವಸ್ಥೆಯಲ್ಲಿ ರೋಗದ ಪ್ರಾಬಲ್ಯ ಎಷ್ಟುಂಟು, ಇದರ ಮೇಲೆ ಅವಲಂಬಿಸ್ತದೆ. ಹಾಗಾಗಿ ಒಂದು ಚಿಕಿತ್ಸೆ ಇಷ್ಟು ಅಂತ ಹೇಳಿ ಸಾಮಾನ್ಯವಾಗಿ ಹೇಳುವುದು ಕಷ್ಟ ಅಂತ ಅನ್ನುವಂಥದ್ದು. ಖಂಡಿತ. ಈಗ ನೀವು ಹೇಳಿದ್ರಿ ಇದಕ್ಕೆ ಪಂಚಕರ್ಮ ಚಿಕಿತ್ಸೆಯನ್ನು ಕೂಡ ಮಾಡ್ತೀರಿ ಅಂಥೇಳಿ. ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಒಂದು ದೊಡ್ಡ ಚಿಕಿತ್ಸೆ ಅನ್ನುವಂಥ ಒಂದು ಕಲ್ಪನೆ ಉಂಟು. ಪಂಚಕರ್ಮ ಚಿಕಿತ್ಸೆಯಲ್ಲಿ ಇದಕ್ಕೆ ಏನು ಚಿಕಿತ್ಸೆ ಮಾಡ್ತೀರಿ? ಪಂಚಕರ್ಮ ಅಂತ ಹೇಳಿದರೆ ಐದು ಕರ್ಮಗಳು, ಅದರಲ್ಲಿ ವಮನ, ವಿರೇಚನ, ಬಸ್ತಿ, ನಸ್ಯಕರ್ಮ. ಅದರಲ್ಲಿ ಬಸ್ತಿಯಲ್ಲಿ ಎರಡು ವಿಧ, ಟೋಟಲ್ ಐದು ಪಂಚಕರ್ಮಗಳಿವೆ. ಯಾವ ಪಂಚಕರ್ಮ ಯಾವ ಅವಸ್ಥೆಗೆ ಉಪಯೋಗಿಸ್ತಾರೆ ಅನ್ನೋದು ಆ ರೋಗದ ಮತ್ತು ರೋಗಿಯ ಬಲದ ಮೇಲೆ ವೈದ್ಯರು ನಿರ್ಧರಿಸ್ತಾರೆ. ಅದರ ಮೇಲೆ ಯಾವ ದೋಷ ಅದರಲ್ಲಿ ಉಲ್ಬಣಾವಸ್ಥೆಯಾಗಿದೆ ಅದರ ಮೇಲೆ ಅದು ನಿಶ್ಚಯಿಸ್ತದೆ. ಸಾಧಾರಣವಾಗಿ ಇದು ಆರ್ಥ್ರೈಟಿಸಲ್ಲಿ ವಾತ ಸಂಬಂಧ ಜಾಸ್ತಿ ಇರೋದ್ರಿಂದ ಬಸ್ತಿ ಎನ್ನುವ ಪಂಚಕರ್ಮ ಚಿಕಿತ್ಸೆಯನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಇದು ರೋಗಿ ಬಂದು ಅಡ್ಮಿಟ್ ಆಗಬೇಕಾಗ್ತದೆ ಹೇಗೆ? ಇದಕ್ಕೆ ಉಲ್ಬಣಾವಸ್ಥೆಯಲ್ಲಿ ಅಡ್ಮಿಟ್ ಆಗಬೇಕಾಗತ್ತೆ, ಆದರೆ ಅದರಲ್ಲಿ ಬಂದು ಹೋಗಿ ಚಿಕಿತ್ಸೆ ಕೂಡ ಮಾಡಬಹುದಾಗಿದೆ. ಸಾಮಾನ್ಯವಾಗಿ ಈಗ ಒಂದು ವಯಸ್ಸಾದ ಮೇಲೆ ಕೂಡ ಈ ಆರ್ಥ್ರೈಟಿಸ್ ಬಂದಿದೆ ಅಂತಾದರೆ ಅವರಿಗೆ ಅದು ಪುನಃ ಮೊದಲಿನ ಹಾಗೆ ಗುಣ ಆಗುವಂತಹ ಒಂದು ಚಾನ್ಸ್ಗಳು ಉಂಟಾ? ಹೇಗೆ? ಇಲ್ಲ ಅಂತ ಹೇಳುವುದಿಲ್ಲ, ಉಂಟು ಅಂತ ಸಹ ಹೇಳುವುದಿಲ್ಲ. ಯಾಕಂತ ಹೇಳಿದರೆ ನಮ್ಮ ಕೂದಲು ಹೇಗೆ ಬೆಳ್ಳಗಾಗ್ತದೆ, ಬೆಳ್ಳಗಾದ ಮೇಲೆ ಅದು ಪುನಃ ಕಪ್ಪಾಗ್ತದೆ, ಕಲರ್ ಮಾತ್ರ ಮಾಡಲಿಕ್ಕಾಗುತ್ತೆ. ಅದೇ ರೀತಿ ಗಂಟಿನ ಸವೆತ ಒಮ್ಮೆ ಆದಮೇಲೆ ವಯಸ್ಸು ಕಾರಣದಿಂದ ಆ ಸವೆತವನ್ನು ಪುನಃ ನಾವು ಅದನ್ನು ಪುನರುಜ್ಜೀವನಗೊಳಿಸೋದು ಸ್ವಲ್ಪ ಸುಲಭ ಸಾಧ್ಯವಲ್ಲ. ಆದರೆ ಜೀವನ ಶೈಲಿ ರೀತಿ, ವೈದ್ಯರ ಸಲಹೆ, ಆಹಾರ ರೀತಿ, ವ್ಯಾಯಾಮ, ಅದಕ್ಕೆ ಬೇಕಾದ ಥೆರಪಿಟಿಕ್ ಯೋಗ ನಾವು ಏನು ಕೊಡ್ತೇವೆ ಅದನ್ನೆಲ್ಲ ಮಾಡಿದ್ದಲ್ಲಿ ಅದು ನಮ್ಮ ಜೀವನದ ಗುಣಮಟ್ಟವನ್ನು ಒಳ್ಳೆಯದು ಮಾಡಿ ಅವರ ದೈನಂದಿನ ಜೀವನದ ಕಾರ್ಯವನ್ನು ಮಾಡಲು ಸಾಧ್ಯವಾಗ್ತದೆ. ಈಗ ನೀವು ಒಂದೆರಡು ಸಲ ಹೇಳಿದ್ರಿ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು ಅಂತ, ಯಾವ ರೀತಿಯ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು? ಈಗ ಕೆಲವರಲ್ಲಿ ಇನ್ನೊಂದು ತಪ್ಪು ಕಲ್ಪನೆ ಇದೆ, ಏನಂತ ಹೇಳಿದರೆ ಆರ್ಥ್ರೈಟಿಸ್ ಬಂದ ಕೂಡಲೇ ನಾವು ದೇವರ ಹಾಗೆ ಸುಮ್ಮನೆ ಕೂತ್ಕೊಳ್ಬೇಕು ಅಂತ. ಯಾಕಂತ ಹೇಳಿದರೆ ನಾವು ಹೆಚ್ಚು ಅದಕ್ಕೆ ಮೂವ್ಮೆಂಟ್ ಕೊಟ್ಟಷ್ಟು ಆರ್ಥ್ರೈಟಿಸ್ ಜಾಸ್ತಿ ಆಗ್ತದೆ, ಕೆಲವರು ಬಂದು ನಮ್ಮ ಹತ್ರ ಹೇಳ್ತಾರೆ, ಅದು ತಪ್ಪು ಕಲ್ಪನೆ. ಅದೇ ರೀತಿ ಇನ್ನೊಂದು ರೀತಿ ನಾವು ಏನು ಹೇಳೋದಂದ್ರೆ ಕೆಲವರು ಒತ್ತಡವನ್ನು ಜಾಸ್ತಿ ಹಾಕ್ತಾರೆ, ಈ ಒತ್ತಡ ಜಾಸ್ತಿ ಹಾಕೋದ್ರಂದು ಆರ್ಥ್ರೈಟಿಸ್ ಜಾಸ್ತಿ ಆಗ್ತದೆ, ಏನೂ ವ್ಯಾಯಾಮ ಮಾಡದೇ ಇಲ್ದಿದ್ರೂ ಜಾಸ್ತಿ ಆಗ್ತದೆ. ಸೊ ಆದ್ದರಿಂದ ಅದಕ್ಕೆ ನಿಯಮಿತ ಎಷ್ಟು ಬೇಕು ಅಷ್ಟು ವ್ಯಾಯಾಮ ತುಂಬ ಅಗತ್ಯ. ಒತ್ತಡ ಹೇರದೆ ಅಂದರೆ ಆ ಗಂಟಿನ ಮೇಲೆ ಒತ್ತಡ ಹೇರದೆ ಅದನ್ನು ವ್ಯಾಯಾಮ ಮಾಡಿದ್ದಲ್ಲಿ ಅವರ ಗಂಟಿನ ಅದರದ್ದು ಮೊಬಿಲಿಟಿ, ಚಲನೆಯ ವ್ಯಾಪ್ತಿ ಇಂಪ್ರೂವ್ ಆಗ್ತದೆ, ಅದರದ್ದು ಉಪಯೋಗ ಶಕ್ತಿ ಜಾಸ್ತಿ ಆಗ್ತದೆ, ಆ ಭಾಗದ ದೇಹದ ಶಕ್ತಿ ವರ್ಧನೆ ಆಗ್ತದೆ, ಇದೆಲ್ಲ ಗುಣಗಳಿಂದ ಅವರ ದೈನಂದಿನ ಜೀವನಕ್ಕೆ ಅದು ಸುಲಭ ಸಾಧ್ಯವಾಗ್ತದೆ. ಒತ್ತಡ ಹಾಕದಿರುವುದು ಅಂತ ಹೇಳಿದರೆ ಯಾವ ಥರ? ನಮ್ಮ ವ್ಯಾಯಾಮ ನಾವು ಎಷ್ಟು ಮಾಡಬೇಕು ಅಂತ ಹೇಳಿ ಕೆಲವರು ಹೇಳ್ಕೊಳ್ತಾರೆ, ತುಂಬ ವ್ಯಾಯಾಮ ಮಾಡಿದರೆ ಒಳ್ಳೆಯದು. ನಾವೇನು ಕೇಳಿದ್ದೇವೆ, ತುಂಬ ಆದರೆ ಅಮೃತವೂ ವಿಷ. ಅದೇ ರೀತಿ ವ್ಯಾಯಾಮ ಸಹ ನಮ್ಮ ದೇಹದ ಶಕ್ತಿಗನುಸಾರವಾಗಿಯೇ ಮಾಡಬೇಕು. ಶಕ್ತಿಗೆ ಮೀರಿ ನಾವು ಏನು ವ್ಯಾಯಾಮ ಮಾಡ್ತೇವೆ ಅದರಿಂದ ನಮ್ಮ ಗಂಟಿಗೆ ಅದನ್ನು ತಡ್ಕೊಳ್ಳುವ ಶಕ್ತಿ ಇರುವುದಿಲ್ಲ, ಅದು ಅಳ್ತದೆ. ಆವಾಗ ಅದರಲ್ಲಿ ನೋವು, ಬಾವು, ಆರ್ಥ್ರೈಟಿಸ್ ಇದೆಲ್ಲ ಕಾಣಿಸ್ಕೊಳ್ತದೆ. ಆರ್ಥ್ರೈಟಿಸ್ ಇರುವವರಲ್ಲಿ ಅದು ಉಲ್ಬಣಾವಸ್ಥೆಗೆ ಆಗ್ತದೆ. ಮತ್ತು ಎಕ್ಯೂಟ್ ಆರ್ಥ್ರೈಟಿಸ್ ಅಂದರೆ ತುಂಬ ನೋವು, ಈಗ ಒಂದು ಪೇಯ್ನ್ ಸ್ಕೇಲಲ್ಲಿ ನಾವು 1 to 10 ಪೇಯ್ನ್ ಸ್ಕೇಲಲ್ಲಿ ನಾವು ನೋವಿದ ಪ್ರಮಾಣ ಎಷ್ಟು ಅಂತ ನಾವು ಅಳತೆ ಮಾಡ್ತೇವೆ. ಈ ಅಳತೆಯಲ್ಲಿ ನೋವಿದ ಪ್ರಮಾಣ ತುಂಬ ಅಂದರೆ 9, 10, 8 ಇಂಥವರಲ್ಲಿ ನಾವು ವ್ಯಾಯಾಮ ಮಾಡಲಿಕ್ಕೆ ಹೇಳುವುದಿಲ್ಲ, ಯಾಕಂದರೆ ಅವರದ್ದು ನೋವು ಶಮನ ಮುಖ್ಯ. ನೋವು ಶಮನ ಆದ ಮೇಲೆ ನಾವು ವ್ಯಾಯಾಮಕ್ಕೆ ನಾವು ಹೇಳ್ತೇವೆ. ಅದೇ ರೀತಿ ಈಗ ಆಫೀಸಲ್ಲಿ ಕೂತ್ಕೊಳ್ಳೋರು ಕೆಲವರದ್ದು ಚೇರ್ ಸರಿ ಇರುವುದಿಲ್ಲ, ಅವರ ಪೋಶ್ಚರ್ ಸರಿ ಇರುವುದಿಲ್ಲ, ಇದನ್ನು ನಾವು ಸರಿಪಡಿಸ್ತೇವೆ. ಅದೇ ರೀತಿ ಥೆರಪಿಟಿಕ್ ಯೋಗ ಕೊಡ್ತೇವೆ, ಅಂದರೆ ಜನರಲ್ ಯೋಗ ಅಲ್ಲ, ಈ ರೋಗಕ್ಕೆ ಅವರ ಅರ್ಥರೈಟಿಕ್ಸ್ ಸಂಬಂಧವಾಗಿ ಯಾವ ರೀತಿಯಲ್ಲಿ ಯಾವ ಯೋಗ ಮಾಡಿದರೆ ಅವರದ್ದು ಜೀವನ ಸುಲಭ ಸಾಧ್ಯವಾಗ್ತದೆ ಆ ರೀತಿಯಲ್ಲಿ ನಾವು ಯೋಗವನ್ನು ಹೇಳಿಕೊಡ್ತೇವೆ. ಅದೇ ರೀತಿ ವಾಕಿಂಗ್ ಮತ್ತು ಈ ಮೆಟ್ಟಲು ಇಳಿಯುವುದು ಹತ್ತುವುದನ್ನು ಕಡಿಮೆ ಮಾಡಬೇಕು, ತುಂಬ ಹೊತ್ತು ನಿಲ್ಲುವುದು, ತುಂಬ ಹೊತ್ತು ಕೂತ್ಕೊಳ್ಳುವುದು ಇದನ್ನು ಅವಾಯ್ಡ್ ಮಾಡಬೇಕು. ಇದೆಲ್ಲ ಮಾಡಿದ್ದಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ತುಂಬ ಒಳ್ಳೆಯದಾಗ್ತದೆ. ಪ್ರತ್ಯೇಕವಾಗಿ ಬೊಜ್ಜು ಇರುವವರಿಗೆ ಕೆಲವರು ಏನು ಮಾಡ್ತಾರೆ, ಬೊಜ್ಜನ್ನು ಫಸ್ಟೇ ನಾವು ಸರಿ ಮಾಡಿದರೆ ಮತ್ತೆ ಆರ್ಥರೈಟಿಸನ್ನು ಚಿಕಿತ್ಸೆ ಮಾಡುವ ಅಂತ ಹೇಳ್ತಾರೆ. ಆದರೆ ನೋವು ಜಾಸ್ತಿಯಲ್ಲಿ ನಾವು ಬೊಜ್ಜು ಕಡಿಮೆ ಮಾಡಲಿಕ್ಕೆ ಹೋದರೆ ನೋವು ಕಡಿಮೆ ಆಗುವುದಿಲ್ಲ, ಬೊಜ್ಜು ಕಡಿಮೆ ಆಗುವುದಿಲ್ಲ. ಆದ್ದರಿಂದ ನೋವು ಪ್ರಾರಂಭ ಹಂತದಲ್ಲಿ ಒಂದು ಹಂತಕ್ಕೆ ಶಮನ ಆದಮೇಲೆ ಮತ್ತೆ ಬೊಜ್ಜನ್ನು ನಾವು ಹೇಗೆ ಕಡಿಮೆ ಮಾಡ್ಬೋದು, ನಮ್ಮ ಆಹಾರದಲ್ಲಿ ಪಥ್ಯ ಮಾಡಿ ಅದೇ ರೀತಿ ಬೇಕಾದ ವ್ಯಾಯಾಮ ಮಾಡಿ, ಅಂದರೆ ಎಲ್ಲ ವ್ಯಾಯಾಮ ಅವರಿಗೆ ಮಾಡಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಮೊಣಕಾಲು ಗಂಟಿರುವವರಿಗೆ ನೀವು ನಡೀರಿ ಅಂತ ಹೇಳಿದರೆ ಅವರಿಗೆ ನಡೀಲಿಕ್ಕೆ ಆಗುದಿಲ್ಲ. ಆದ್ದರಿಂದ ಅವರಿಗೆ ಬೇಕಾದ ರೀತಿಯಲ್ಲಿ ನೋಡಿ ಅದನ್ನು ನಾವು ಸೂಚಿಸ್ತೇವೆ. ಅದೇ ರೀತಿ ಆ ಸಲಹೆ ಪ್ರಕಾರ ಅವರು ಹೋದಲ್ಲಿ ಅವರ ಬೊಜ್ಜಿನ ಪ್ರಮಾಣವು ಕಡಿಮೆ. ಬೊಜ್ಜು ಮತ್ತು ಆರ್ಥರೈಟಿಸ್ ಒಂದಕ್ಕೊಂದು ಸಂಬಂಧವ? ಖಂಡಿತ ಸಂಬಂಧ, ನೇರವಾಗಿ ಇರುವ ಸಂಬಂಧ. ಈ ಬೊಜ್ಜು ಇರುವವರಲ್ಲಿ ಆರ್ಥರೈಟಿಸ್ ಬರುವ ಸಾಧ್ಯತೆ 60%. ಯಾಕಂದ್ರೆ ಈ ಬೊಜ್ಜಿನಿಂದ ನಮ್ಮ ಗಂಟಿನ ಮೇಲೆ ಒತ್ತಡ ಜಾಸ್ತಿ. ಅದೇ ರೀತಿ ಈ ತುಂಬ ವ್ಯಾಯಾಮ ಮಾಡೋದ್ರಲ್ಲಿ, ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಪರ್ಸನ್ ಅಲ್ಲಿ, ಈ ಇಂಜುರಿ ಅನ್ನೋದು ಒಂದು ಕಾರಣ ಆರ್ಥರೈಟಿಸ್ ಬರೋದಕ್ಕೆ. ಇಂಜುರಿ ಯಾವುದೇ ಕಾರಣದ ಇರ್ಬೋದು, ನಮ್ಮ ಆಕ್ಯುಪೇಷನ್ ಕಾರಣದ ಇರ್ಬೋದು, ನಮ್ಮ ಸ್ಪೋರ್ಟ್ಸ್ ಕಾರಣದಿಂದ ಇರ್ಬೋದು, ನಾವು ಅತಿ ವ್ಯಾಯಾಮ ಮಾಡೋದ್ರಿಂದ ಸಹ ಇರಬಹುದು. ಇದರಿಂದ ಆ ಇಂಜುರಿ ಬಂದಲ್ಲಿ ನಾಳೆ ಆರ್ಥರೈಟಿಸ್ ಆಗಿ ಅದು ಮಾರ್ಪಾಡಾಗುತ್ತೆ. ನೀವು ಹೇಳಿದ್ರಿ ವ್ಯಾಯಾಮ ನಿಯಮಿತವಾಗಿರಬೇಕು. ಸಾಮಾನ್ಯವಾಗಿ ಈ ವಯಸ್ಸಿಗೆ ಇಷ್ಟು ವ್ಯಾಯಾಮ ಅಂತ ಏನಾದರೂ? ವಯಸ್ಸಿನ ಅನುಸಾರಕ್ಕೆ ಕೆಲವರಿಗೆ ಶಕ್ತಿ ಜಾಸ್ತಿ ಇರುತ್ತೆ. ಈಗ ನನ್ನ ಒಪಿಡಿಗೆ ತುಂಬ ಜನ ಬರ್ತಾರೆ, 60 ವಯಸ್ಸಿದ್ದು ಇಬ್ಬರು ಜನ ಬರ್ತಾರೆ, ಒಬ್ಬರದ್ದು ಶಕ್ತಿ ಇನ್ನೊಬ್ಬರದ್ದು ಶಕ್ತಿ ವ್ಯತ್ಯಾಸ ಇರುತ್ತೆ. ಆದ್ದರಿಂದ ವಯಸ್ಸನುಸಾರವಾಗಿ ವ್ಯಾಯಾಮ ಹೇಳುವುದು ಸರಿ ಬರುವುದಿಲ್ಲ, ಕಷ್ಟ. ಅದಕ್ಕಿಂತ ಬದಲಾಗಿ ನಮ್ಮ ದೇಹದ ಶಕ್ತಿಗೆ ಅನುಸಾರವಾಗಿ ನಾವು ವ್ಯಾಯಾಮ ಮಾಡಬೇಕು. ಎಲ್ಲರೂ ಹೇಳ್ಕೊಳ್ತಾರೆ ನಾನು ರಿಟೈರ್ ಆದಮೇಲೆ ನಾನು ವ್ಯಾಯಾಮ ಸ್ಟಾರ್ಟ್ ಮಾಡ್ತೇನೆ ಅಂತ. ಅಷ್ಟೊತ್ತಿಗೆ ನಮ್ಮ ದೇಹ ಶಕ್ತಿ ನಮ್ಮ ಜೀವನ ಶೈಲಿಯಿಂದ ಕುಂಠಿತವಾಗಿ ನಮಗೆ ವ್ಯಾಯಾಮ ಮಾಡುವ ಶಕ್ತಿ ಕಡಿಮೆ ಆಗ್ತದೆ. ಸೊ ವ್ಯಾಯಾಮ ಯಾರು ಮಾಡಬೇಕು? ನಿಯಮಿತವಾಗಿ ಎಲ್ಲರೂ ವ್ಯಾಯಾಮ ಮಾಡಬೇಕು. ಆಯುರ್ವೇದದಲ್ಲಿ ವ್ಯಾಯಾಮ ಒಂದು ದಿನಚರಿಯ ಮುಖ್ಯ ಭಾಗ. ಎಷ್ಟು ವ್ಯಾಯಾಮ ಮಾಡಬೇಕು ನಮ್ಮಲ್ಲಿ ವ್ಯಕ್ತವಾಗಿ ಹೇಳಿದರೆ ಅರ್ಧ ಶಕ್ತಿ ಮಿನಿಮಮ್, ಅಂದರೆ ಅದು ಅಷ್ಟು ಮಾಡಲಿಕ್ಕಾಗದಿದ್ದರೆ ಅದಕ್ಕಿಂತ ಕಡಿಮೆ. ಈಗ ನಾವು ಕೆಲವರು ನಾವು ಆರ್ಥರೈಟಿಸ್ ಇದೆ ವ್ಯಾಯಾಮ ಮಾಡಿದರೆ ಚೆನ್ನಾಗುತ್ತೆ ಅಂತ ಹೇಳಿದ ಕೂಡಲೇ ನಾಳೆಯಿಂದಲೇ 5 ಕಿಲೋಮೀಟರ್ ನಡೀತಾರೆ. ಈ 5 ಕಿಲೋಮೀಟರ್ ನಡೆದ ಕೂಡಲೇ ಏನಾಗುತ್ತೆ, ನೋವಲ್ಲಿ ಗಂಟಲ್ಲಿ ನೋವು ಬರುತ್ತೆ, ಅಯ್ಯೋ ವ್ಯಾಯಾಮದಿಂದ ನನಗೆ ನೋವು ಜಾಸ್ತಿ ಆಯಿತು ಅಂತ ಹೇಳಿ ವ್ಯಾಯಾಮವನ್ನು ನಿಲ್ಲಿಸಿಬಿಡ್ತಾರೆ. ಅದು ಸರಿಯಾದ ರೀತಿಯಲ್ಲ. ಹೇಗೆ ವ್ಯಾಯಾಮ ಮಾಡಬೇಕು? ನಾನು ವ್ಯಾಯಾಮವೇ ಮಾಡೋದಿಲ್ಲ. ಹೇಗೆ ಪ್ರಾರಂಭ ಮಾಡಬೇಕು? 10 ನಿಮಿಷ. ನಮ್ಮ ದೇಹಕ್ಕೆ ಎಷ್ಟು ಅನುಕೂಲ ಆಗ್ತದೆ ಅಷ್ಟು ವ್ಯಾಯಾಮ ಮಾಡೋದು ನಿಲ್ಲಿಸೋದು. ಈ 10 ನಿಮಿಷವನ್ನು ನಾವು ದಿನಾ ಮಾಡ್ತಾ ಇದ್ರೆ ಒಂದು ವಾರ ಬಿಟ್ಟು ನಮಗೆ 15 ನಿಮಿಷ ನಡೆಯುವ ಶಕ್ತಿ ಬರ್ತದೆ. ಅದೇ ರೀತಿ 20 ನಿಮಿಷ 30 ನಿಮಿಷ, ಹಾಗೆ ಗ್ರ್ಯಾಜುವಲ್ ಆಗಿ ನಿಧಾನವಾಗಿ ನಾವು ನಮ್ಮ ವ್ಯಾಯಾಮ ಕ್ರಮವನ್ನು ಹೆಚ್ಚಿಸಿದಲ್ಲಿ ನಮ್ಮ ದೇಹದ ಶಕ್ತಿ ಹೆಚ್ಚಾಗಿ ಹೋಗ್ತದೆ. ಈಗ ಈ ವ್ಯಾಯಾಮ ಅಂತ ಹೇಳಿದ್ರೆ ಬರೀ ನಡೆಯುವುದು ಅಥವಾ ಬೇರೆ ಏನಾದರೂ ಕೂಡ, ಈ ಆರ್ಥರೈಟಿಸ್ ಅಲ್ಲಿ ನಾನು ಹೇಳುವಂಥದ್ದು ಬೇರೆ ಏನಾದರೂ ಕೂಡ ವ್ಯಾಯಾಮಗಳು ಅಂತ ಹೇಳಿದ್ರೆ ಈ ರೀತಿಯ ಒಂದು ಎಕ್ಸಸೈಸ್ ಅನ್ನು ಮಾಡಿದರೆ ಕಡಿಮೆ ಆಗ್ತದೆ ಅಂತ ಹೀಗೇನಾದರೂ ಉಂಟಾ? ವ್ಯಾಯಾಮ ನಡಿಗೆ ಮಾತ್ರವಲ್ಲ, ಅವರು ಸ್ವಿಮ್ಮಿಂಗ್ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು, ಒಂದು ಪ್ರತ್ಯೇಕ ಗಂಟೆಗೆ ಅದಕ್ಕೆ ನಾವು ವ್ಯಾಯಾಮವನ್ನು ಹೇಳಿಕೊಡ್ತೇವೆ. ಫಾರ್ ಎಕ್ಸಾಂಪಲ್ ಮೊಣಕಾಲು ಗಂಟು, ಅದಕ್ಕೆ ಬೇಕಾದ ಬೇರೆ ರೀತಿ ವ್ಯಾಯಾಮ ಅದನ್ನು ನಾವು ಹೇಳಿಕೊಡ್ತೇವೆ. ಈ ವ್ಯಾಯಾಮದಲ್ಲಿ ನಾವು ಏನು ಮಾಡ್ತೇವೆ, ಈ ಮಾಂಸಪೇಶಿಯ ಶಕ್ತಿಯನ್ನು ನಾವು ವರ್ಧಿಸುತ್ತೇವೆ. ಸೊ ದೇಹದ ಶಕ್ತಿಯು ಒಟ್ಟಾರೆ ವರ್ಧಿಸುವಾಗ ಈ ಗಂಟಿನಲ್ಲಿ ಈ ಆರ್ಥರೈಟಿಸಿಂದ ಬಂದ ತೊಂದರೆಗೆ ನಾವು ಈ ರೀತಿಯಿಂದ ಅದನ್ನು ಬ್ಯಾಲೆನ್ಸ್ ಮಾಡಿ ಹೋಗ್ಲಿಕ್ಕಾಗ್ತದೆ. ವ್ಯಾಯಾಮ ಒಂದು ಭಾಗ, ತಗೊಳ್ಳುವ ಆಹಾರದಿಂದಾಗಿ ಏನಾದರೂ ಕೂಡ ಆರ್ಥರೈಟಿಸ್ ಅಥವಾ ಅದರ ತೊಂದರೆಗಳು ಉಲ್ಬಣ ಆಗುವಂತಹ ಚಾನ್ಸ್ಗಳು ಉಂಟು? ನೇರವಾಗಿ ಅಲ್ಲದಿದ್ದರೂ ನಾವು ಏನು ಪೋಷಕಾಂಶ ನಾವು ತಗೊಳ್ತೇವೆ ಅದು ನಮ್ಮ ದೇಹಕ್ಕೆ ಸೇರಬೇಕು. ನಾವು ಸಪ್ಲಿಮೆಂಟ್ಸನ್ನು ತುಂಬ ತಗೊಳ್ತೇವೆ, ಆದರೆ ಅದರ ನಮ್ಮ ದಹನ ಶಕ್ತಿ ನಮ್ಮ ಪಚನ ಕ್ರಿಯೆ ಹೇಗುಂಟು ಅಂತ ಹೇಳಿ ಜನರು ಹೆಚ್ಚಾಗಿ ಗಮನ ಕೊಡುತ್ತಿಲ್ಲ. ನಮ್ಮ ದಹನ ಕ್ರಿಯೆ ಸರಿಯಾಗಿ ಇದ್ದಲ್ಲಿ ಮಾತ್ರ ನಾವು ಏನು ಪೋಷಕ ಆಹಾರ ತಗೊಳ್ತೇವೆ ಅದು ನಮ್ಮ ದೇಹಕ್ಕೆ ತಲುಪ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಅನ್ನ ಬೇಯಿಸ್ತೇವೆ, ಅನ್ನ ಸರಿಯಾಗಿ ಬೇಯದಿದ್ದರೆ ನಾವು ಊಟ ಮಾಡ್ತೇವಾ? ಯಾಕೆ, ಅದು ನಮ್ಮ ರುಚಿನೂ ಆಗುವುದಿಲ್ಲ, ನಮ್ಮ ದೇಹಕ್ಕೆ ಅದು ಸರಿಯಾಗಿ ಪಚನವಾಗ. ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಅಗ್ನಿ ಸರಿಯಾಗಿ ಇಲ್ಲದಿದ್ದರೆ ನಾವು ತಿಂದ ಆಹಾರ ಪಚನವಾಗ್ತದ? ಇಲ್ಲ ಇಲ್ಲ. ಇದರ ಬಗ್ಗೆ ಜನರು ಗಮನ ಮಾಡ. ಸೊ ನಾವು ಸರಿಯಾಗಿ ಹಸಿವಾದಾಗ ಆಹಾರವನ್ನು ಸೇವಿಸಬೇಕು. ಕೆಲವರು ಈ ಕೆಲಸದ ಒತ್ತಡದಲ್ಲಿ ಆಹಾರವನ್ನು ಸಮಯವನ್ನು ಸೇವಿಸುವುದಿಲ್ಲ ಅವರು. ಇಲ್ಲದಿದ್ದರೆ ಕೆಲವರು 8 ಗಂಟೆ, 1 ಗಂಟೆ, 4 ಗಂಟೆ. ಈ 8 ಗಂಟೆ ನಿಮಗೆ ಹಸಿವಾಗ್ತದ ಅನ್ನೋದು ಪ್ರಶ್ನೆ. ಆ ಹಸಿವಾಗದಲ್ಲಿ ನಾವು ಏನು ಆಹಾರ ತಗೊಳ್ತೇವೆ ಅದು ಸರಿಯಾಗಿ ಪಚನೆ ಆಗುವುದಿಲ್ಲ. ಸರಿಯಾಗಿ ಪಚನೆ ಆಗದಲ್ಲಿ ಅದು ಪೋಷಕಾಂಶವಾಗಿ ಆಗುವುದಿಲ್ಲ. ಪೋಷಕಾಂಶವಾಗಿ ಆಗದಿದ್ದರೆ ಅದು ನಮ್ಮ ಆಯುರ್ವೇದ ಪ್ರಕಾರ ಆಮ ಅಂತ ಹೇಳಿ. ಈ ಆಮದಿಂದ ಕೂಡ ಬರುವ ರೋಗಗಳು, ಒಂದು ರೋಗ ಆಮವಾತ. ಹಾಗಿದ್ರೆ ಆಹಾರ ಅಂತ ಹೇಳುವಂಥದ್ದು ಎಲ್ಲ ವಿಷಯಗಳಿಗೆ ಇರುವ ಹಾಗೆ ಆರ್ಥ್ರೈಟಿಸ್ಗೂ ಕೂಡ ತೊಂದರೆಯನ್ನು ಕೊಡ್ತದೆ ಅನ್ನುವ. ನೀವು ಆಗ ಮಾತಾಡುವಾಗ ಹೇಳಿದ್ರಿ ಕೂತುಕೊಳ್ಳುವಂತಹ ಒಂದು ಭಂಗಿ ಕೂಡ ಕೆಲವು ಸಲ ತೊಂದರೆ ಕೊಡ್ತದೆ ಅಂತ. ಇತ್ತೀಚಿನ ದಿನಗಳಲ್ಲಿ ಕೂತುಕೊಂಡು ಮಾಡುವಂತಹ ಕೆಲಸಗಳು ತುಂಬ ಜಾಸ್ತಿಯಾಗಿದ್ದವೆ. ಸಾಮಾನ್ಯ ಒಬ್ಬ ಮನುಷ್ಯನಿಗೆ ಕುರ್ಚಿಯಲ್ಲಿ ಕೂತುಕೊಂಡ್ರೆ ನಾವು ಅದು ಕಂಫರ್ಟೇಬಲ್ ಅಂತ ಹೇಳಿ ಅಂದ್ಕೊಳ್ತೇವೆ. ಈ ಕುರ್ಚಿ ಕೂತುಕೊಳ್ಳುವುದರಿಂದಾಗಿ ಏನಾದರೂ ಕೂಡ ಈ ರೀತಿಯ ಮೂಳೆಗಳ ಸಮಸ್ಯೆಗಳು ಬರ್ತವ? ಹೌದು, ಕುರ್ಚಿ ಸರಿ ಇಲ್ಲದಿದ್ದರೆ, ನಾವು ಕೂತ್ಕೊಳ್ಳುವ ಭಂಗಿ ಸರಿ ಇಲ್ಲದಿದ್ದರೆ ಖಂಡಿತವಾಗಿ ಬರ್ತದೆ. ಅದೇ ಕಂಫರ್ಟೇಬಲ್ ಪೊಸಿಷನ್, ನೇರವಾಗಿ ಕೂತು ಅದರಲ್ಲಿ ಕಂಟಿನ್ಯೂಸ್ ಕೂತ್ಕೊಳ್ಳದೆ, ಅಂದರೆ ಮಧ್ಯ ಮಧ್ಯದಲ್ಲಿ ಬ್ರೇಕ್ ತಗೊಂಡು ಆ ಬೆನ್ನು ಮೂಳೆಗೆ ಮೂವ್ಮೆಂಟ್ ಕೊಟ್ಟು ಇದ್ದಲ್ಲಿ ಅದು ಹೆಚ್ಚು ತೊಂದರೆ ಕೊಡುವುದಿಲ್ಲ. ಇದರಿಂದಾಗಿ ಬರುವ ಬೆನ್ನು ನೋವು ಅನ್ನುವಂಥದ್ದು ತುಂಬ ತೊಂದರೆ ಕೊಡಬಹುದಾದಂಥದ್ದ? ಖಂಡಿತ, ಬೆನ್ನು ನೋವು ಇತ್ತೀಚಿನ ದಿನಗಳಲ್ಲಿ ತುಂಬ ಪ್ರಮಾಣವಾಗಿ ಕಾಣಸಿಗುವಂಥದ್ದು ಒಂದು ತೊಂದರೆ. ಅದು ಮೇಲೆ, ಅಂದರೆ ಅದಕ್ಕಿಂತ ಮೇಲೆ ಹೋಗಿ ಅದು ಸಯಾಟಿಕಾ ಆಗಿ ಕನ್ವರ್ಟ್ ಆಗುವ ಅಥವಾ ಡಿಸ್ಕ್ ತೊಂದರೆಯಾಗಿ ಕನ್ವರ್ಟ್ ಆಗುವ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಅಂದರೆ ಕೆಲಸದ ಒತ್ತಡದಿಂದ ಅದನ್ನು ಗಮನ ಕೊಡುವುದಿಲ್ಲ. ಏನಾದರೂ ನೋವು ಶಮನವಾಗುವ ಆಯಿಂಟ್ಮೆಂಟೋ ಮಾತ್ರೆಯೋ ತಿಂದು ಅಥವಾ ದೈನಂದಿನ ಜೀವನವನ್ನು ಮುಂದುವರಿಸ್ತಾರೆ. ಎಷ್ಟು ಮಟ್ಟಿಗಂತ ಹೇಳಿದರೆ ಇನ್ನೂ ಅದಕ್ಕೆ ಸಹಿಸುವುದಿಲ್ಲ ಅಂತೂ ಅದು ಬ್ರೇಕ್ಡೌನ್ ಆಗುತ್ತೆ. ಅಂದರೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, 5 ನಿಮಿಷ ಸಹ ಕೂತ್ಕೊಳ್ಳಿಕ್ಕಾಗೋದಿಲ್ಲ, 5 ನಿಮಿಷ ನಿಲ್ಲಿಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಕೂಡ ನಮ್ಮಲ್ಲಿ ಬರುವವರಿದ್ದಾರೆ. ಅಲ್ಲಿಯ ತನಕ ಅವರು ಅದನ್ನು ಗಮನವಾಗಿ ಮಾಡುವುದಿಲ್ಲ, ಯಾಕಂದರೆ ಕೆಲಸದ ಮೇಲೆ ಅವರ ಚಿಂತೆ ಅಥವಾ ಅದರದ್ದು ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಒಂದೇ ಕಡೆ ಕೂತುಕೊಂಡು ಎಷ್ಟು ಸಮಯದ ಕಾಲ ನಾವು ಕೂತುಕೊಂಡ್ರೆ, ಕುರ್ಚಿಯಲ್ಲೇ ಇಟ್ಕೊಳ್ಳಿ, ಮೂಮೆಂಟ್ ಹೆಚ್ಚು ಇಲ್ಲದೆ ಕುಳಿತುಕೊಳ್ಳಬಹುದು ಅಥವಾ ಕುಳಿತುಕೊಂಡ್ರೆ ಅದಕ್ಕಿಂತ ಹೆಚ್ಚು ಕುಳಿತುಕೊಂಡ್ರೆ ತೊಂದರೆ ಆಗ್ತದೆ? ನಾವು ಗಂಟೆ ಹೇಳುವುದಕ್ಕಿಂತ, ಯಾಕಂದ್ರೆ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಶಕ್ತಿ ಇರುತ್ತೆ. ಕೆಲವರಿಗೆ ಗಂಟೆಗಟ್ಟಲೆ ಕೂತರು ಏನು ಇದು ಬರುವುದಿಲ್ಲ, ಯಾಕಂದ್ರೆ ಅವರು ಒಳ್ಳೆ ವ್ಯಾಯಾಮ ಮಾಡಿ ಅವರ ದೇಹ ಶಕ್ತಿಯನ್ನು ಮೇಂಟೈನ್ ಮಾಡಿಕೊಂಡಿರ್ತಾರೆ. ಆದರೆ ಕೆಲವರಿಗೆ ಬೆನ್ನಿನ ಮಾಂಸಪೇಶಿಯಲ್ಲಿ ಬಲ ಇರುವುದಿಲ್ಲ, ಅವರಿಗೆ ಒಂದು 1/2 ಗಂಟೆ ಕೂತರೂ ಅವರಿಗೆ ನೋವು ಬರುವ ಸಾಧ್ಯತೆ ಇರ್ತದೆ. ಸೊ ಒಬ್ಬೊಬ್ಬರ ಶಕ್ತಿಗನುಸಾರವಾಗಿ ಅವರದ್ದು ಎಷ್ಟು ಹೊತ್ತು ಅವರಿಗೆ ಕೂತ್ಕೊಳ್ಬೋದು. ಬಟ್ ನಾವು ಸಾಧಾರಣವಾಗಿ ಹೇಳೋದಾದರೆ ಗಂಟೆಗೊಮ್ಮೆ ಎದ್ದು ನಾವು ಕೂತ್ಕೊಂಡು 10-12 ಗಂಟೆಗಳ ಕಾಲ ಕೆಲಸ ಮಾಡೋದಾದರೆ ಮಿನಿಮಮ್ 1 hour ನಾವು ಎದ್ದುಕೊಂಡು ನಾವು ಮೂವ್ಮೆಂಟ್ ಕೊಟ್ಟು ಸಿಂಪಲ್ ಎಕ್ಸಸೈಸ್ ಮಾಡಲಿಕ್ಕಾದಲ್ಲಿ ಅದನ್ನು ಮಾಡಿ, ಅಂದರೆ ಮೊಬಿಲಿಟಿ ಕೊಡಲಿಕ್ಕೆ, ಆ ಒಂದು ಸ್ಟಿಫ್ನೆಸ್ಸನ್ನು ಕಡಿಮೆ ಮಾಡಿ ಮೂವ್ಮೆಂಟ್ ಕೊಡಲಿಕ್ಕೆ ನಾವು ಹೇಳಿ. ಈ ಬೇರೆ ಬೇರೆ ಗಂಟುಗಳ ನೋವಿಗೆ ತುಂಬ ಸಲ ಜನರು ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬ್ಯಾಂಡ್ಗಳ ತರ ಕಟ್ಟುವುದನ್ನು ನೋಡಿದ್ದೇವೆ. ಬೆನ್ನಿಗೆ ಒಂದು ಅಥವಾ ಕೈಗೆ ಕೈಯ ಬ್ಯಾಂಡು, ಕಾಲಿಗೆ ಕೂಡ ನೀ ಸಾಕ್ಸ್ ಹಾಕ್ತೇವೆ. ಇದು ಉಪಯೋಗಕಾರಿಯಾ? ಖಂಡಿತ, ಎಲ್ಲವೂ ನಿಯಮಿತವಾಗಿ ಉಪಯೋಗಿಸಿದರೆ ಅದು ಉಪಯೋಗ. ಆದರೆ ಅದನ್ನು ಕಂಟಿನ್ಯೂಸ್ ಆಗಿ, ಅಂದರೆ ನಿರಂತರವಾಗಿ ನಾವು ಅದನ್ನು ಉಪಯೋಗಿಸಿದರೆ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಮಾಂಸ ಪೇಶಿ ಏನು ಕೆಲಸ ಮಾಡ್ತದೆ ಅದನ್ನು ಈ ಸಾಕ್ಸ್ ಮಾಡ್ತದೆ. ಆವಾಗ ಅದನ್ನು ತೆಗೆದ ಮೇಲೆ ನಮಗೆ ಒಂದು ಬಲಹೀನತೆ ಅಂತ ಫೀಲ್ ಆಗ್ತದೆ, ಮತ್ತೆ ಅದು ಅಭ್ಯಾಸವಾಗಿ ಹ್ಯಾಬಿಟ್ ಆಗಿ ನಾವು ಅದನ್ನು ಕಟ್ಟಿಕೊಳ್ಳದೆ ನಮಗೆ ಹೊರಗೋಗುವುದು ಬೇಡ, ಅದು ಇರಲಿ ಅಂತ ಹೇಳಿ ಒಂದು ಭಾವನೆ ಬರ್ತದೆ. ಸೊ ಅದರಿಂದ ಇದನ್ನು ವೈದ್ಯರ ಸಲಹೆ ಮೇರೆಗೆ ಎಷ್ಟು ಬೇಕು, ಅಂದರೆ ಆ ನೋವಿನ ಪ್ರಮಾಣಕ್ಕೆ ಅಥವಾ ಅದು ಎಷ್ಟು ಸಮಯ ಹಾಕಬೇಕು ಅಂತ ಹೇಳಿ ಡಾಕ್ಟರ್ ನಿರ್ದೇಶಿಸ್ತಾರೆ, ಅಷ್ಟು ಸಮಯ ಮಾತ್ರ ಅದನ್ನು ಹಾಕಿಕೊಳ್ಬೇಕು. ಮತ್ತು 24 ಗಂಟೆ ಖಂಡಿತ ಹಾಕ್ಕೊಳ್ಬಾರ್ದು, ಯಾಕಂತ ಹೇಳಿದರೆ ಅದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೊರತೆ ನಮಗೆ ಕಾಣಸಿಗ್ತದೆ. ಆದ್ದರಿಂದ ನಾವು ಚಲನೆ ಮಾಡುವಾಗ, ಅಂದರೆ ಅದರದ್ದು ಗಂಟಿನ ಮೇಲೆ ನಮಗೆ ಒತ್ತಡ ಇರುವ ಕೆಲಸ ಮಾಡುವಾಗ ಮಾತ್ರ ಅದನ್ನು ಹಾಕಿಕೊಂಡ್ರೆ ಉತ್ತಮ. ಈಗ ಈ ವಾಕಿಂಗ್ ಅಥವಾ ಎಕ್ಸಸೈಸ್ ಮಾಡುವಾಗ ಈ ತರದ ಇದನ್ನು ಹಾಕೊಳ್ಬಹುದು? ಕೆಲವರಿಗೆ ಬೇಕಾಗ್ತದೆ, ಯಾಕಂದ್ರೆ ಅದು ಹಾಕಿಕೊಳ್ಳದಿದ್ರೆ ಅವರಿಗೆ ನೋವು ಜಾಸ್ತಿ ಉಲ್ಬಣ ಆಗ್ತದೆ, ಅಂಥವರಿಗೆ ಮಾತ್ರ ಹಾಕಿಕೊಳ್ಬೇಕಾಗ್ತದೆ. ಆದರೆ ನಾನು ಮೊದಲೇ ಹೇಳಿದಾಗೆ ವ್ಯಾಯಾಮ ನಿಯಮಿತ ಮಾಡಿದ್ದಲ್ಲಿ ಇದರದ್ದು ಅಗತ್ಯ ಕಡಿಮೆ ಕಡಿಮೆ ಬೀಳ್ತದೆ. ಈಗ ಒಟ್ಟಾರೆಯಾಗಿ ನೀವು ಹೇಳುವುದಿದ್ದರೆ ಈ ಒಂದು ಆರ್ಥ್ರೈಟಿಸ್ ಅಥವಾ ಗಂಟುಗಳ ಬೇರೆ ಬೇರೆ ನೋವುಗಳನ್ನು ನಾವು ಬಾರದ ಹಾಗೆ ತಡೀಲಿಕ್ಕೆ ಏನಾದರೂ ಕೂಡ ಸಾಧ್ಯತೆಗಳುಂಟ? ಹೌದು, ಆಯುರ್ವೇದದಲ್ಲಿ ಹೇಳುವುದಾಗಿ ನಾವು ದಿನಚರಿಯನ್ನು ಒಳ್ಳೆಯದಾಗಿ ಪ್ರಾಕ್ಟೀಸ್ ಮಾಡಿದರೆ ನಮಗೆ ಆರ್ಥ್ರೈಟಿಸನ್ನು ಒಂದು ಹಂತಕ್ಕೆ ಅಂದರೆ ಟು ಎ ಗ್ರೇಟ್ ಎಕ್ಸ್ಟೆಂಟ್ ಅಂತ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೇವೆ ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಜೀವನ ಶೈಲಿಯೇ ಹೆಚ್ಚಿನ ರೋಗಗಳಿಗೆ ಕಾರಣ ಇತ್ತೀಚಿನ ದಿನಗಳಲ್ಲಿ. ಅದು ನಾವು ಎಷ್ಟು ಒಳ್ಳೆಯ ಜೀವನ ಶೈಲಿ ಅಂದರೆ ಹಿತಮಿತವಾಗಿ ಆಹಾರ, ಹಿತಮಿತವಾಗಿ ನಮಗೆ ಬೇಕಾದಷ್ಟು ವ್ಯಾಯಾಮ, ಮನಸ್ಸಿನ ಒತ್ತಡ ಇಲ್ಲದೇ ಇರುವುದು ಹೆಚ್ಚಿನದು, ಇದು ಸಂತೋಷ, ನಮ್ಮ ಒಂದು ಫ್ಯಾಮಿಲಿಯ ಜೀವನ, ಇದೆಲ್ಲ ನಾವು ನಿತ್ಯವಾಗಿ ಕರೆಕ್ಟಾಗಿ ಪಾಲಿಸಿದರೆ ನಮಗೆ ಆರೋಗ್ಯಪೂರ್ಣವಾಗಿ ಬದುಕುವ ಎಲ್ಲ ಸಾಧ್ಯತೆಗಳು ಇವೆ. ಒಳ್ಳೆಯದು ಡಾಕ್ಟರ್ ಸುರೇಖಪ್ಪಯ್ಯವರೇ, ಮುಖ್ಯವಾಗಿ ಬೇರೆ ಬೇರೆ ರೀತಿಯ ಗಂಟುಗಳ ನೋವು ಅದರಲ್ಲೂ ಆರ್ಥ್ರೈಟಿಸ್ನ ಬಗ್ಗೆ ನೀವು ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಮೇಡಮ್. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಆರ್ಥ್ರೈಟಿಸ್ ಕಾರಣ ಮತ್ತು ಪರಿಹಾರ ಈ ಕುರಿತು ಮೂಡಬಿದ್ರೆ ಆಳ್ವಾಸ್ ಆಯುರ್ವೇದ ಆಸ್ಪತ್ರೆಯ ಡಾಕ್ಟರ್ ಸುರೇಖಾ ಪೈ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಎಲ್ಲ ನನ್ನ ಮನೆಯ ಗೃಹಲಕ್ಷ್ಮಿಗಳಿಗೆ ಒಂದು ಅದ್ಭುತವಾದಂಥ ಅತ್ಯುತ್ತಮ ಯೋಜನೆಯನ್ನು ತಂದಿದ್ದಾರೆ, ಅದೇ ನಿಮ್ಮ ಗೃಹಲಕ್ಷ್ಮಿ. ಈ ಯೋಜನೆಯು ಬಡತನದ ರೇಖೆಗಿಂತ ಕೆಳಗಿರುವ ನಮ್ಮ ರಾಜ್ಯದ 1,23,00,000 ಕುಟುಂಬದ ಯಜಮಾನಿಗಳಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಅಥವಾ ಸ್ವಾಭಿಮಾನದಿಂದ ಜೀವನವನ್ನು ನಡೆಸಿಕೊಡಲಿಕ್ಕೆ ಒಂದು ದಾರಿಯಾಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನನ್ನ ಹೆಸರು ರೇಖಾ ಸಂತೋಷ್ ನಾವಿ ಅಂತ. ಗೃಹಲಕ್ಷ್ಮಿ ಯೋಜನೆ ಬಂದಾಗಿಂದ ನನಗೆ ಬಹಳ ಅನುಕೂಲವಾಗಿದೆ. ನನ್ನ ಹೆಸರು ಈಶ್ವರಿ ಗಂಜೇರಿ, ಟೈಲರಿಂಗ್ ಕೆಲಸ ಮಾಡ್ತೀವಿ. ಹೊಲಿಗೆದು ಏನು ಭೀ ದಾರ ಸೂಜಿ ಏನು ಭೀ ಇತ್ತಂದ್ರೆ ಅದಕ್ಕೂ ಹೆಲ್ಪ್ ಆಗ್ಯದ, ಮಕ್ಕಳ ಎಜುಕೇಶನ್ ಭೀ ಹೆಲ್ಪ್ ಆಗ್ಯದ. ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಪ್ರಕಟಣೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 35,500 ರಿಂದ 46,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 35,500 ರಿಂದ 42,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 23,500 ರಿಂದ 25,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500 ರಿಂದ 10,500 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 25,000 ರಿಂದ 30,000 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 20,000 ರಿಂದ 25,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350 ರಿಂದ 5,300 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500 ರಿಂದ 4,100 ರೂಪಾಯಿಗಳು, IR8 ಕ್ವಿಂಟಾಲಿಗೆ 3,450 ರಿಂದ 4,250 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 2,150 ರಿಂದ 2,400 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,000 ರಿಂದ 4,800 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,200 ರಿಂದ 4,600 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,250 ರಿಂದ 4,900 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 19,000 ರಿಂದ 30,000 ರೂಪಾಯಿಗಳು, ಕಾಳು ಮೆಣಸು ಕ್ವಿಂಟಾಲಿಗೆ 13,000 ರಿಂದ 68,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,500 ರಿಂದ 4,500 ರೂಪಾಯಿಗಳು, ಕದಳಿ ಬಾಳೆ ಕ್ವಿಂಟಾಲಿಗೆ 6,000 ರಿಂದ 7,000 ರೂಪಾಯಿಗಳು, ಗಾಳಿಬಾಳೆ ಕ್ವಿಂಟಾಲಿಗೆ 5,000 ರಿಂದ 6,000 ರೂಪಾಯಿಗಳು, ನೇಂದ್ರಬಾಳೆ ಕ್ವಿಂಟಾಲಿಗೆ 6,500 ರಿಂದ 7,500 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ರೈತ ಬಾಂಧವರೇ, ಇದೀಗ ಯಶ್ ಜಾನಕಿ ಹಾಡಿರುವ ವಿಜಯನಾರಸಿಂಹ ಅವರ ಭಕ್ತಿ ರಚನೆಯೊಂದನ್ನು ಕೇಳೋಣ. ತುಂಗಾ ನದಿಯ ಒಲವನ್ನು ಪಡೆದಿಯ ಶೃಂಗೇರಿ